ಓಹೋ, ಅಷ್ಟು ವ್ಯಾಪಕವಾಗಿದೆ. ಹೌದು ಸರ್. ಈಗ ತಾವು ಕೇಳಿದ ಹಾಗೆ ಒಂದು 15 ವರ್ಷದ ಒಂದು ಅಂಕಿಅಂಶ ತಗೊಂಡ್ರೆ ಕರ್ನಾಟಕ ರಾಜ್ಯದಲ್ಲಿ 2.5 ಪಟ್ಟು ಅಡಿಕೆ ಕ್ಷೇತ್ರ ಜಾಸ್ತಿ ಆಗಿದೆ. ದೇಶದಲ್ಲಿ ನಮ್ಮ ಅಡಿಕೆ ಉತ್ಪಾದನೆ ಪಾಲು 72% ನಮ್ದೇ ಇದೆ ಇಡೀ ಭಾರತದಲ್ಲಿ. ಹೌದು ಸರ್, ಕರ್ನಾಟಕ ಮುಂಚೂಣಿಯಲ್ಲಿರುವಂತಹ ರಾಜ್ಯ. ಮತ್ತಿನ್ನು ಜಗತ್ತಿನ ವಸ್ತುಸ್ಥಿತಿ ತಗೊಂಡ್ರೆ ಅದರಲ್ಲಿ ಭಾರತದ ಉತ್ಪಾದನೆ 57% ಕ್ಷೇತ್ರ ಭಾರತದಲ್ಲೇ ಇದೆ. ಜಗತ್ತಿನಲ್ಲಿ ನಾವು ಭಾರತೀಯರು ಮುಂಚೂಣಿಯಲ್ಲಿದ್ದೀವಿ, ಭಾರತದಲ್ಲಿ ಕರ್ನಾಟಕದವರು ಇನ್ನೂ ಮುಂಚೂಣಿಯಲ್ಲಿದ್ದೀವಿ. ಮತ್ತೆ ಹೆಚ್ಚು ಕಡಿಮೆ ನಾವು ಒಂದು ಕಳೆದ ಸಲ ಅಂದ್ರೆ 2023-24 ಒಂದು 300 ಕೋಟಿ ರೂಪಾಯಿಯಷ್ಟು ಅಡಿಕೆಯನ್ನು ಸಹಿತ ನಾವು ರಫ್ತು ಮಾಡಿದ್ವಿ. ಆಂತರಿಕ ಬಳಕೆ ಅಲ್ಲದೆ ರಫ್ತು ಕೂಡ ಆಗ್ತಾ ಇದೆ. ಇದು ಒಳ್ಳೆಯ ಬೆಳವಣಿಗೆ ಸರ್. ಇನ್ನು ಈ ಅಡಿಕೆ ಬೇಸಾಯಕ್ಕೆ ಬಂದ್ರೆ ಯಾವ ರೀತಿಯಾದಂತಹ ಹವಾಗುಣ ಮತ್ತೆ ಮಣ್ಣಿದ್ರೆ ಒಳ್ಳೇದು ಅಂತ? ಇದು ಬಹಳ ಮುಖ್ಯವಾದಂತ ಪ್ರಶ್ನೆ. ಈ ಸಾಂಪ್ರದಾಯಿಕ ಬೆಳೆಗಾರರಿಗೆ ಇದರ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ. ಅಸಾಂಪ್ರದಾಯಿಕ ಬೆಳೆಗಾರರಲ್ಲಿ ಬಹಳಷ್ಟು ತಪ್ಪುಗಳನ್ನು ಮಾಡ್ತಾ ಇದ್ದಾರೆ. ಈಗ ನೋಡಿ, ಇದರಲ್ಲಿ ಅಡಿಕೆ ಬೇರಿನ ರಚನೆಯನ್ನು ನಾವು ಗಮನಿಸಿದ್ರೆ, ಒಂದು 14-15 ವರ್ಷದ ಮೇಲ್ಪಟ್ಟ ಒಂದು ಅಡಿಕೆ ಮರ ಇದೆ ಅಂದ್ರೆ ಅದರ ಒಳ್ಳೆಯ ಬೇರುಗಳು, ಸಮರ್ಪಕ ಬೇರುಗಳು ಮತ್ತೆ ಪರಿಣಾಮಕಾರಿಯಾದ ಬೇರುಗಳು ಏನಂತ ಹೇಳ್ತೀವಲ್ಲ, ಅದು ಕ್ರಿಯಾಶೀಲವಾದ ಕ್ರಿಯಾಶೀಲವಾದ ಬೇರುಗಳು ಅಡಿಕೆ ಕಾಂಡದಿಂದ 2-2.5 ಅಡಿ ದೂರದಲ್ಲಿ ಮತ್ತೆ ಆಳ 2-2.5 ಇಷ್ಟು ಇರುತ್ತೆ ಅಡಿ. ಹಾಗಾಗಿ ನಾವು ಈ ಒಂದು ಇದನ್ನೆಲ್ಲ ವ್ಯವಸ್ಥೆ ಬೇರೆ ರಚನೆ ನೋಡ್ಕೊಂಡಾಗ ಸ್ವಲ್ಪ ಆಳ ಮಣ್ಣು ಇದ್ರೆ ಬಹಳ ಉತ್ತಮ. ಎರಡನೇದು ಹೆಚ್ಚು ಸಾವಯವಾಂಶ ಇರಬೇಕು, ಮತ್ತೆ ಜೌಗು ಪ್ರದೇಶಗಳು ಮತ್ತೆ ತೀರ ಹುಳಿ ಮಣ್ಣುಗಳು, ತೀರ ಕ್ಷಾರೀಯ ಮಣ್ಣುಗಳು ಸೂಕ್ತಲ್ಲ. ಇದಕ್ಕೆ ರಸಸಾರ ನಾವು ಹೇಳೋದು ಒಂದು 5.5-6-7 ಆ ಒಂದು ಹಂತದಲ್ಲಿ, 6-7 ಅಂತ ಇನ್ನು ಸಮರ್ಪಕವಾಗಿ ಹೇಳಬೇಕು, ಆ ಒಂದು ರೇಂಜ್ ಅಲ್ಲಿ ಇದ್ರೆ ಉತ್ತಮ. ಆದ್ರೆ ಏನಾಗ್ತದೆ, ಹೆಚ್ಚು ಮಳೆ ಬೀಳುವಾಗ ಸ್ವಲ್ಪ ಹುಳಿ ಮಣ್ಣ ಆಮ್ಲಿಯತೆ ಆಗ್ತದೆ. ಆವಾಗ ನಾವು ಇದನ್ನ ಸರಿಪಡಿಸ್ಕೋಬೇಕು, ಸುಣ್ಣವನ್ನು ಹಾಕಿ ಮಣ್ಣನ್ನ ಸರಿಪಡಿಸ್ಕೋ, ಮತ್ತೆ ನೀರು ನಿಲ್ಬಾರ್ದು, ನೀರು ಸರಾಗವಾಗಿ ಬಸ್ತು ಹೋಗ್ಬೇಕು, ಮತ್ತೆ ಸಾವಯವ ಅಂಶ ಚೆನ್ನಾಗಿದ್ರೆ ಬಹಳ ಉತ್ತಮ. ಈ ತರಹದ ಮಣ್ಣುಗಳು ಬೇಕಾಗ್ತದೆ. ಮತ್ತೆ ಇನ್ನು ಹವಾಗುಣ ಅಂತಂದ್ರೆ, ನಾನು ಹೇಳಿದೆ ನಿಮ್ಗೆ, ಇದು ಮೂಲತಃ ಕರಾವಳಿ ಪ್ರದೇಶ ಮತ್ತೆ ಮಲೆನಾಡು ಪ್ರದೇಶ ಸಾಂಪ್ರದಾಯಿಕ ಬೆಳೆ ಆದ್ರೆ ಆ ಒಂದು ವಾತಾವರಣ ಇದಕ್ಕೆ ಒಗ್ಗುತ್ತೆ. ಇದಕ್ಕೆ ಮತ್ತೆ ಬೇಸಿಗೆ ಹಂಗಾಮಿನಲ್ಲಿ ಇತ್ತೀಚೆಗೆ ನೀರಿನ ಸಮಸ್ಯೆ ಆಗ್ತಾ ಇದೆ, ವಾತಾವರಣದಲ್ಲಿ ವೈಪರೀತ್ಯ ಆದ್ರಿಂದ ಸಾಕಷ್ಟು ನೀರಿನ ಸಮಸ್ಯೆ ಆಗ್ತಾ ಇದೆ. ಈಗ ನಾವು ಬಹಳ ಜನ ರೈತರನ್ನು ನೋಡ್ತಾರೆ, ಅವ್ರು ಹೇಳ್ತಾರೆ ನಮ್ಗೆ ಜೂನ್ದಿಂದ ಡಿಸೆಂಬರ್ ಜನವರಿವರೆಗೂ ಅಷ್ಟು ಸಮಸ್ಯೆ ಆಗೋದಿಲ್ಲ, ತದನಂತರದಲ್ಲಿ ಒಂದು 3-4 ತಿಂಗಳು ನೀರಿನ ಸಮಸ್ಯೆ ಆಗ್ತಿದೆ ಅಂತ. ಹಾಗಾಗಿ ಆ ಸಮಯದಲ್ಲಿ ನೋಡಿ, ಅವಾಗನೇ ನಮಗೆ ಬಹಳ ಮುಖ್ಯ, ಯಾಕಂದ್ರೆ ಅವಾಗ ಹೂ ಬರ್ತಾ ಇರ್ತದೆ, ಹಿಂಗಾರು ಬರ್ತಾ ಇರ್ತದೆ, ಅವಾಗ ಕಾಯಿ ಕಚ್ಚುವ ಹಂತ ಇರ್ತದೆ, ಅವಾಗ ನೀರಿನಲ್ಲಿ ವ್ಯತ್ಯಾಸ ಆದ್ರೆ ಸ್ವಲ್ಪ ಸಮಸ್ಯೆ ಆಗ್ತದೆ. ಅಂದ್ರೆ ಒಣ ವಾತಾವರಣ ಇದ್ದಾಗ ಸಮಸ್ಯೆ. ಹಾಗಾಗಿ ನೀರಿನ ಒಂದು ಹದವರಿತು ಕ್ರಮವನ್ನು ನಾವು ನೋಡ್ಕೊಳ್ಬೇಕಾಗ್ತದೆ. ಅಲ್ಲ, ಈಗ ಸಾಧಾರಣವಾಗಿ ನಾವು ನೋಡಿದಾಗ ಮಲೆನಾಡಿನಲ್ಲಿ ಮಳೆ ಹೆಚ್ಚಿದ್ದಾಗ ಕೊಳೆ ರೋಗ ಬರುತ್ತೆ. ಹೌದು ಸರ್. ಆದರೆ ಬಯಲುಸೀಮೆಯಲ್ಲಿ ಅಂತ ಸಮಸ್ಯೆ ಇಲ್ಲ. ಹಾ, ಅಲ್ಲಿ ಈಗ ನೀವು ಒಂದು ಅಡಿಕೆ ಕ್ಷೇತ್ರವನ್ನು ಬಯಲುಸೀಮೆ, ಮಲೆನಾಡು, ಕರಾವಳಿ ತಗೊಂಡ್ರೆ ಒಂದೊಂದು ಸಮಸ್ಯೆಗಳು ಭಿನ್ನ ಇದ್ದ. ಈಗ ತಾವು ಹೇಳಿದ ಹಾಗೆ ಮಲೆನಾಡು ಪ್ರದೇಶದಲ್ಲಿ ಕೊಳೆ ರೋಗ, ಸುಳಿ ಕೊಳೆ ರೋಗ, ಮಳೆ ಜಾಸ್ತಿ ಆಗುತ್ತೆ ಅವರಿಗೆ. ಬಯಲುಸೀಮೆ ಮತ್ತು ಅರೆ ಮಲೆನಾಡಿನಲ್ಲಿ ಆ ಸಮಸ್ಯೆ ಇಲ್ಲ, ಅವರಿಗೆ ಅಣಬೆ ರೋಗ, ಹಿಂಗಾರು ಒಣಗುರು, ಅವರಿಗೆ ಬೇರೆ ತರಹದ ಸಮಸ್ಯೆ, ತೇವಾಂಶದ ಕೊರತೆ. ಹಾ, ತೇವಾಂಶದ ಕೊರತೆ ಹೀಗೆಲ್ಲ ಇದೆ ಸರ್. ಇನ್ನು ಮುಖ್ಯವಾಗಿ ಈ ಅಡಿಕೆ ಕೃಷಿಯನ್ನು ನಮ್ಮ ಕೊಡಗು ಜಿಲ್ಲೆಯಲ್ಲಿ ಮಾಡ್ಕೊಳ್ಳುವಂಥವ್ರು ಯಾವ ತಳಿಗಳನ್ನ ಬಳಸ್ಕೋಬಹುದು? ಅನೇಕ ತಳಿಗಳಿದ್ದಾವೆ, ಎಲ್ಲಾ ತಳಿಗಳನ್ನ ಎಲ್ಲಾ ಪ್ರದೇಶದಲ್ಲಿ ಬೆಳೆದು ಸೂಕ್ತ ಅಲ್ಲ, ಇದು ಎಲ್ಲಾ ಬೆಳೆಗಳಿಗೆ ಅನ್ವಯಿಸ್ತದೆ. ನಾನು ಹೇಳೋದೇನೆಂದ್ರೆ, ರೈತರಿಗೆ ಇನ್ನೂ ಬಹಳ ಒಳ್ಳೇದು, ಅವ್ರ ಅಕ್ಕಪಕ್ಕದಲ್ಲಿ ತೋಟಗಳು ಇರ್ತಾವ, 15-20 ವರ್ಷ, 30 ವರ್ಷ, 40 ವರ್ಷ ತೋಟಗಳಿದ್ದಾವ. ಯಾವ ಚೆನ್ನಾಗಿ ಬಿಟ್ಟಿದ್ದಾವ ಬನೆಗಳನ್ನ, ಯಾವ ಮರಗಳಿಗೆ ರೋಗ ಕೀಟ ಕಡಿಮೆ ಇದೆ, ಅಂತ ಮರಗಳನ್ನ ಆಯ್ಕೆ ಮಾಡ್ಕೊಂಡು ಅದರ ಗೂಟುಗಳನ್ನ ತಗೊಂಡು ಸಸಿ ಮಾಡ್ಕೊಂಡು ಮಾಡುವುದು ಬಹಳ ಉತ್ತಮ. ಅಂದ್ರೆ ನಮ್ಮ ಸುತ್ತಮುತ್ತ ಏನಿದೆ ಅದನ್ನ ಗಮನಿಸಬೇಕು. ಹೌದು, ಅದು ಬಹಳ ಉತ್ತಮ. ಬೇರೆ ಕಡೆ ಎಲ್ಲೋ ತಂದ್ಬಿಟ್ಟು ನಾವು ಹಾಕೊಂಡು, ಈಗ ತಳಿಗಳಿದ್ದಾವೆ, ತೀರ್ಥಳ್ಳಿ ತಳಿ ಇದೆ, ಸಾಗರ ಇದೆ, ದಕ್ಷಿಣ ಕನ್ನಡದ ಇದೆ, ಶತಮಂಗಳ ಇದೆ, ಸರ್ವಮಂಗಳ, ಮೋಹಿತ್ ನಗರ, ಶ್ರೀಮಂಗಳ, ಈಗ ಅನೇಕ ತಳಿಗಳಿದ್ದಾವೆ. ಆದ್ರೂ ನಾನು ಒಂದು ಹೇಳೋದು ರೈತರಿಗೆ ಅಂದ್ರೆ, ಈ ಪ್ರದೇಶಕ್ಕೆ ಈಗ ಇಲ್ಲೆಲ್ಲ ಬಹಳ ತೋಟಗಳಿದ್ದಾವೆ, ನಾನು ನೋಡಿದ್ದೀನಿ ಮಡಿಕೇರಿಯಲ್ಲಿ ಸಾಕಷ್ಟು, ಮಡಿಕೇರಿ, ವಿರಾಜಪೇಟೆ, ಸೋಮವಾರಪೇಟೆ, ಕೊಡ್ಲಿ, ಅಲ್ಲೆಲ್ಲ ಬಹಳಷ್ಟು ತಳಿ ಅಂದ್ರೆ ಸಾಕಷ್ಟು ಭತ್ತದ ಗದ್ದೆ ಪ್ರದೇಶಗಳು ಅಡಿಕೆ ತೋಟಗಳಾಗಿ ಪರಿವರ್ತನೆ ಆಗ್ತದೆ. ಅದು ಒಂದು ಆತಂಕಕಾರಿ ವಿಚಾರ. ಏನಾಗ್ತದೆ ಅಂದ್ರೆ, ಈ ಭತ್ತದ ಗದ್ದೆಯಲ್ಲಿ ಅಡಿಕೆ ತೋಟ ಮಾಡೋದು ಬೇಡ ಅಂತ ನನ್ನ ಅಭಿಪ್ರಾಯ. ಆದ್ರೆ ಏನಾಗ್ತದೆ, ರೈತರದ ಒಂದು ಪ್ರಶ್ನೆ ಏನಂದ್ರೆ, ಅವ್ರು ಕೇಳೋದನ್ನ ನೋಡಿ, ಬೇರೆ ಬೆಳೆಯಲ್ಲಿ ನಮ್ಗೆ ಇಷ್ಟು ಆದಾಯ ಬರ್ತಾ ಇಲ್ಲ, ಹಾಗಾಗಿ ನಾವು ಪರಿವರ್ತನೆ ಹೊಂದ್ತಾ ಇದೀವಿ ಅಂತ ಅವರು ಕರೆಕ್ಟ್ ಇದೆ, ಅವ್ರದ್ದು ತಪ್ಪಿಲ್ಲ. ಯಾಕಂದ್ರೆ ನಾನು ರೈತರಾದ್ರೂ, ಈಗ ನಾನು ಹಾಗೆ ಯೋಚನೆ ಯೋಚನೆ ಮಾಡ್ತೀವಿ. ನನಗೆ ಯಾವುದು ಹೆಚ್ಚು ಆರ್ಥಿಕತೆ ಬೆಳೆಯನ್ನು ಕೊಡ್ತದೆ ಅದನ್ನು ನಾವು ಮಾರು ಹೋಗುವಂತ. ಆದರೆ ಒಂದು ಕಿವಿ ಮಾತು ಅಂತಂದರೆ, ಹೆಚ್ಚು ಜಮೀನಿದ್ದಾಗ ಅಡಿಕೆ ತೋಟಕ್ಕೆ ಎಷ್ಟು ಬೆಲೆ ಕೊಡ್ತೀರೋ ಅದಕ್ಕೆ ಇತರ ಬೆಳೆಗಳಿಗೂ ಅಷ್ಟೇ ಬೆಲೆ ಕೊಡಿ ಅಂತ. ಹಾಗಾಗಿ ನಾವು ಇತ್ತೀಚೆಗೆ ಏನು ಮಾಡ್ತಾ ಇದ್ದೀವಿ ಸರ್ ಅಂದರೆ, ಅಡಿಕೆ ತೋಟದಲ್ಲಿ ಅಂತರ್ ಬೆಳೆಗಳ ಬಗ್ಗೆ ವಿಶೇಷವಾದಂಥ ಆದ್ಯತೆಯನ್ನು ಒತ್ತು ಕೊಡಲಾಗ್ತಾ ಇದೆ ಸರ್. ಹೌದು, ಹಾಗಾಗಿ ಈಗ ನೋಡಿ ನೀವು ಅಡಿಕೆಯಲ್ಲಿ ಈಗ ಅಂತರ್ ಬೆಳೆ ಕಾಳುಮೆಣಸು ಒಳ್ಳೆ ಧಾರಣೆ ಬರ್ತಾ ಇದೆ, ಕೊಕ್ಕೋ ಒಳ್ಳೆ ಧಾರಣೆ ಬರ್ತಾ ಇದೆ, ಏಲಕ್ಕಿ ಇದೆ. ಹಾಗಾಗಿ ಅನೇಕ ತರಹದ ಬೆಳೆಗಳನ್ನು ಮತ್ತು ಮರಜಾತಿಯ ಸಾಂಬಾರು ಬೆಳೆಗಳು ವಿಶೇಷವಾದಂಥ ಬೇಡಿಕೆ ಇದೆ, ಅವನ್ನ ನಾವು ಬೆಳ್ಕೊಳ್ಳಿಕ್ಕೆ ಹೆಚ್ಚು ಪ್ರಶಸ್ತ. ಅಂದರೆ ಕೊಡಗು ಜಿಲ್ಲೆಯ ರೈತರ ಜೊತೆ ಮಾತನಾಡಿದಾಗ ಅವರು ಹೆಚ್ಚು ಈ ತೀರ್ಥಹಳ್ಳಿ ಸ್ಥಳೀಯನೇ ಬಳಸ್ತಾ ಇದ್ದಾರೆ. ತೀರ್ಥಹಳ್ಳಿ ಲೋಕಲ್ ಅಂತ. ಹೌದು ಸರ್, ಮೊದಲಿಂದನೂ ಅದೇ ತಳಿಯನ್ನು ಅವರು ಬೆಳೆಸ್ತಾ ಇದ್ದಾರೆ, ಚೆನ್ನಾಗಿ ಬರುತ್ತೆ ಮತ್ತೆ ಹೆಚ್ಚು ಮಳೆಯನ್ನು ತಡ್ಕೊಳ್ಳಿ. ಯಾಕಂದ್ರೆ ಅದು ಮೂಲತಃ ತೀರ್ಥಹಳ್ಳಿ ಆ ಪ್ರದೇಶಕ್ಕೆ ಹೋಗ್ಕೊಂಡು ಆಗುಂಬೆ ತೀರ್ಥಹಳ್ಳಿ ಆ ಪ್ರದೇಶಕ್ಕೆ ಹೊಂದ್ಕೊಂಡಿರುವಂಥದ್ದು, ಇಲ್ಲಿ ಹೆಚ್ಚು ಕಡಿಮೆ ಸಾಮ್ಯತೆ ಇದೆ. ಇಳುವರಿ ದೃಷ್ಟಿಯಿಂದ ಪರವಾಗಿಲ್ವಾ? ಹಾ, ಒಂದು ನಿಮಗೆ ಚೆನ್ನಾಗಿ ರಾಶಿ ಅಡಿಕೆ ಆದರೆ 3 ಕೆಜಿಯಷ್ಟು ಇಳುವರಿ ಬರಲಿಕ್ಕೆ ಸಾಧ್ಯತೆ ಇದೆ. ಬೇಯಿಸಿದ ಅಡಿಕೆ ಸಂಸ್ಕರಣೆ ಮಾಡಿದ್ದು ಒಂದು 3 ಕೆಜಿಯಷ್ಟು ಬರಲಿಕ್ಕೆ ಸಾಧ್ಯ. ಸಿರ್ಸಿ ಅರೇಕ ಸೆಲೆಕ್ಷನ್ ಅಂತಲೂ ಕೂಡ ಒಂದಿದೆ. ಹೌದು ಸರ್, ಅವರು ಒಂದು ಮೂರು ಮಾಡಿದ್ದಾರೆ, ಸಿರ್ಸಿ ಅರೇಕ ಸೆಲೆಕ್ಷನ್ 1, 2, 3 ಅಂತ ಮಾಡಿದ್ದಾರೆ. ಅವು ಇಳುವರಿಯಲ್ಲಿ ಆ ಒಂದು ಗುಡ್ಡ ಪ್ರದೇಶಕ್ಕೆ, ಗುಡ್ಡಗಾಡು ಪ್ರದೇಶಗಳಿಗೆ ಹೆಚ್ಚು ಮಳೆ ಬರುವ ಶಿಫಾರಸನ್ನು ಮಾಡಿದ್ದಾರೆ, ಅವು ಚೆನ್ನಾಗಿ ಬರ್ತಾ ಇದೆ. ಇನ್ನು ಅಡಿಕೆನಲ್ಲಿ ನಾವು ಈ ವಂಶಾಭಿವೃದ್ಧಿ ಅಥವಾ ಸಸ್ಯಾಭಿವೃದ್ಧಿಯನ್ನು ಹೇಗೆ ಮಾಡ್ಕೋಬೇಕಾಗುತ್ತೆ? ನೋಡಿ, ಯಾವುದೇ ಒಂದು ಸಸ್ಯಾಭಿವೃದ್ಧಿ ಅಂದರೆ ಇಲ್ಲಿ ತಾಯಿಯ ಮರದ ವಯಸ್ಸು ಬಹಳ ಮುಖ್ಯ. ಸಾಮಾನ್ಯವಾಗಿ ಒಂದು 15-25 ವರ್ಷ ಅಷ್ಟು ಆ ಒಂದು ಆಸುಪಾಸಿನಲ್ಲಿರುವಂಥ ಮರಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು. ಮತ್ತು ಗಿಣ್ಣುಗಳು ಸ್ವಲ್ಪ ಚಿಕ್ಕದಿದ್ದರೆ ಒಳ್ಳೆಯದು, ಮತ್ತು ರೋಗ ಕೀಟ ಇರಬಾರ್ದು, ಮತ್ತು ಸಮಾನಾಂತರ ಇಳುವರಿ ಬರಬೇಕು. ಈಗ ನಮಗೊಂದು 1,000 ಮರಗಳಿದ್ದಾವೆ ಅಂದರೆ ಇಂಥದ್ದು ನಾನು ಹೇಳಿದ ಗುಣಗಳು ಒಂದು 100-150 ಮರಗಳಲ್ಲಿ ಇದ್ದೇ ಇರ್ತದೆ. ಅವನ್ನು ನಾವು ಗುರುತು ಮಾಡಿಕೊಂಡು ಅದರಿಂದ ನಾವು ಗೋಟುಗಳನ್ನು ಕಾಯಿಗಳನ್ನು ಆಯ್ಕೆ ಮಾಡಿಕೊಂಡು ಅವನ್ನ ನಾವು ಮೊದಲು ಎಲ್ಲ ಏನು ಮಾಡ್ತಿದ್ರು, ಪ್ರಥಮ ಹಂತದ ಸಸಿ ಮಡಿ, ದ್ವಿತೀಯ ಹಂತದ ಸಸಿ ಮಡಿ ಮಾಡಿ ಮಾಡ್ತೀವಿ. ಈಗಿಲ್ಲ, ಈಗೇನಂದ್ರೆ ನೇರವಾಗಿ ನೀವು ಪಾಲಿಥಿನ್ ಬ್ಯಾಗಿಗೆ, ಪ್ಲಾಸ್ಟಿಕ್ ಒಂದು ಚೀಲಗಳಿಗೆ 1 ಕೆಜಿ 1.5 ಕೆಜಿ ಸಾವಯವ ಮೀಡಿಯಾವನ್ನೇ ಹಿಡಿಯುವಂಥ, ಇಲ್ಲ 2 ಕೆಜಿ ಮಾಡಿದ್ರು ಬಹಳ ಉತ್ತಮ. ಯಾಕಂದ್ರೆ ಸದೃಢವಾಗಿ ಸಸಿಗಳು ಬರ್ತದೆ, ಚೆನ್ನಾಗಿ ಬರ್ತದೆ. 90% ನೀವು ಅಲ್ಲಿ ಜರ್ಮಿನೇಷನ್ ಪರ್ಸೆಂಟ್ ಅಂದ್ರೆ ಗಿಡಗಳನ್ನು ಪಡೀಲಿಕ್ಕೆ ಸಾಧ್ಯತೆ. ಅಂದ್ರೆ ಮಣ್ಣು ಮರಳು ಸಾವಯವ ಗೊಬ್ಬರ ಮೂರು ಹಾಕಬೇಕು. ಮಣ್ಣು ಮರಳು ಮತ್ತೆ ಸಾವಯವ ಗೊಬ್ಬರ ಅಂತ ಹೇಳ್ತೀವಿ, ಬಟ್ ಇತ್ತೀಚೆಗೆ ಮರಳಿನ ಸ್ವಲ್ಪ ಕೊರತೆ ಆಗ್ತದೆ. ಹಾಗಾಗಿ ಸ್ವಲ್ಪ ಸಾವಯವ ಗೊಬ್ಬರ ಚೆನ್ನಾಗಿ ಹಾಕೊಂಡ್ರೆ ಏನು ಸಮಸ್ಯೆ ಇಲ್ಲ. ಇದರಲ್ಲೇ ಹಾಕೊಂಡೆ ನಾವು ಮಾಡುದು ಅಂದ್ರೆ ನಿಮಗೆ 90-95% ನಷ್ಟು ಚೆನ್ನಾಗಿ ಬರ್ತದೆ. ಮೊದಲೇ ಏನ್ ಮಾಡ್ತಿದ್ರು, ಅದನ್ನ ಒಂದು ಚಿಲ್ಲಲ್ಲಿ ಕಟ್ಟಿ ಹೆಚ್ಚು ತೇವಾಂಶ ಇರುವಂತಹ ಪ್ರದೇಶದಲ್ಲಿ ಇಟ್ಟು ಅದು ಮೊಳಕೆ ಆದ್ಮೇಲೆ ತಂದು ಪ್ರಥಮ ಹಂತದಲ್ಲಿ ಹಾಕಿ ದ್ವಿತೀಯ ಹಂತದ ಮಡಿ 2-3 ಆದ್ಮೇಲೆ ಮಾಡ್ತಿದ್ರು. ಈಗ ಬೇಡ, ಅದು ಕೊಯ್ಲ ರೂಟ್ ಎಲ್ಲ ಒಂದ್ಕೊಂಡು ಹೊಂದ್ಕೊಂಡು ತೆಗೆಯೋದು ಸ್ವಲ್ಪ ಕಷ್ಟ ಆಗ್ತದೆ. ಹಾಗಾಗಿ ನೇರವಾಗಿ ಪಾಲಿಥಿನ್ ಅಲ್ಲಿ ಹಾಕಿದ್ರೆ ಏನು ಸಮಸ್ಯೆ ಇಲ್ಲ. ಎಷ್ಟು ದಿನಕ್ಕೆ ಮೊಳಕೆ ಬರ್ತವೆ? ಒಂದು 40-45 ದಿನ ಆಗ್ತದೆ. ಆಗುತ್ತೆ ನಿಮಗೆ ನಾಟಿಗೆ ಸಾಮಾನ್ಯವಾಗಿ ಒಂದು 9 ತಿಂಗಳಿಂದ 18 ತಿಂಗಳು, 1 ವರ್ಷ ಆಸುಪಾಸಿನಲ್ಲಿ. ಪಾಲಿಥಿನ್ ಚೀಲದಲ್ಲೇ ನಾವು ಪೋಷಣೆ ಮಾಡಬಹುದಾ? 1 ವರ್ಷ 1 ವರ್ಷ 2 ಕೆಜಿ ಪ್ಯಾಕೆಟ್ ಇದ್ರೆ ಒಂದು ನೀವು 1.5 ವರ್ಷವರೆಗೂ ಇಟ್ಕೊಳ್ಬಹುದು, ಏನ್ ಸಮಸ್ಯೆ ಇಲ್ಲ. ಅಂದ್ರೆ ಅಲ್ಲೇ ಏನಾದರೂ ಪೋಷಕಾಂಶಗಳು ಇಂತ ಕೊಡಬೇಕಾಗತ್ತೆ? ಹಾ, ಅಂದ್ರೆ ಗಿಡಗಳು ಚೆನ್ನಾಗಿ ಮಣ್ಣು ಮತ್ತೆ ಒಳ್ಳೆ ಮಣ್ಣು ಒಳ್ಳೆ ಗೊಬ್ಬರ ಹಾಕಿದ್ರೆ ಅಷ್ಟು ಸಮಸ್ಯೆ ಆಗೋದಿಲ್ಲ. ಸ್ವಲ್ಪ ಅಲ್ಲಿ ವ್ಯತ್ಯಾಸ ಆದ್ರೆ ಅಲ್ಪ ಪ್ರಮಾಣದಲ್ಲಿ. ಇತ್ತೀಚೆಗೆ ನಾವು ಹೇಳ್ತಾ ಇದ್ವಿ, ಮೊದಲೇನು ಹೇಳ್ತಿರ್ಲಿಲ್ಲ, ಯಾಕಂದ್ರೆ ಚೆನ್ನಾಗಿ ಮಣ್ಣು ಗೊಬ್ಬರ ಅವ್ರಿಗೆ ಸಿಗ್ತಾ ಇತ್ತು, ಮರಳು ಚೆನ್ನಾಗಿ ನೀರು ಹಾಕಿ ಎಲ್ಲ ಪೋಷಣೆ ಮಾಡ್ತಾ ಇದ್ರು. ಅಂತ ಸಮಯದಲ್ಲಿ ಒಂದು 2-3 ಗ್ರಾಂನಷ್ಟು ಪ್ರತಿ ಲೀಟರ್ಗೆ ಮಿಕ್ಸ್ ಮಾಡಿ, ಅಂದ್ರೆ ಚೆನ್ನಾಗಿ ಮಿಶ್ರಣ ಮಾಡಿ ಸಿಂಪರಣೆ ಮಾಡ್ಲಿಕ್ಕೂ ಹೇಳ್ತೀವಿ. ಅಷ್ಟೇ ಸಾಕಾಗುತ್ತೆ, 1-2 ತಿಂಗಳಿಗೆ ಒಂದ್ಸಲ ಅಷ್ಟು ಮಾಡಿದ್ರೆ ಸಾಕಾಗುತ್ತೆ. ಅಂದ್ರೆ 1 ವರ್ಷದ ಸಸಿಗಳು ಸಾಕಾಗ್ತವೆ? ಸಾಕಾಗ್ತದೆ ಸರ್, 1 ವರ್ಷ ಹೆಚ್ಚು ಅಂದ್ರೆ 1.5 ವರ್ಷ. ಸದೃಢ ಒಂದು 4-5 ಎಲೆ ಇರಬೇಕು, ಚೆನ್ನಾಗಿ ಬೆಳೆದಿರಬೇಕು. ಆಮೇಲೆ ನಾವು ನರ್ಸರಿಯಲ್ಲಿ ಒಂದೇ ಕಡೆ ಇಡಬಾರ್ದು, 1-2 ತಿಂಗಳು 3 ತಿಂಗಳು ಒಂದ್ ಸ್ವಲ್ಪ ಬೇರ್ಪಡಿಸ್ತಾ ಇರಬೇಕು. ಮತ್ತೆ ಯಾವ ಸಶಕ್ತ ಇರ್ತಾವ ಅದನ್ನು ಒಂದು ಭಾಗ ಮಾಡಬೇಕು, ಸದೃಢವಾಗಿಲ್ಲದ ಇನ್ನೊಂದು ಭಾಗ ಮಾಡಬೇಕು. ಹಾಗೆ ಮಾಡೋದ್ರಿಂದ ನಿಮ್ಗೆ ಅಲ್ಲಿ ಗೊತ್ತಾಗ್ತದೆ, ಏನಾದರೂ ಸಮಸ್ಯೆಗಳಿದ್ರೆ ತಮ್ಮ ಗಮನಕ್ಕೆ ಬರ. ಮರಗಳ ನೆರಳಿನಲ್ಲೇ ಇದು ಮಾಡ್ಕೋ, ಆದಷ್ಟು ನಾವು ನೆರಳು ಪ್ರದೇಶ ಅಂದ್ರೆ ಸಂಪೂರ್ಣ ನೆರಳು ಬೇಡ, ಸಂಪೂರ್ಣ ಮಿಸಲು ಬೇಡ, ಹಾಗೆ ಇರುವಂತದ್ದನ್ನ ನಾವು ಆಯ್ಕೆ ಮಾಡ್ಕೋ. ಈಗ ಒಂದ್ಸರಿ ನಾವು ಸಸಿಗಳನ್ನ ತಯಾರು ಮಾಡ್ಕೊಂಡ ಮೇಲೆ ಈ ಜೊತೆಗೆ ನಮ್ಮ ಜಮೀನನ್ನು ಕೂಡ ಸಿದ್ಧ ಮಾಡ್ಕೋಬೇಕಾಗ. ಹೌದು ಸರ್, ನಾಟಿ ಮಾಡೋದಕ್ಕೆ. ಹೌದು, ಯಾಕಂದ್ರೆ ಇದು ಬಹುವಾರ್ಷಿಕ ಬೆಳೆ, ಬಹುವಾರ್ಷಿಕ. ಹಾಗಾಗಿ ಹೇಗೆ ಸಿದ್ಧ ಮಾಡ್ಕೋಬೇಕಾಗ ಜಮೀನು? ಭೂಮಿಯನ್ನು ಸ್ವಚ್ಛಗೊಳಿಸಿ, ಸ್ವಲ್ಪ ಇಳಿಜಾರು ಪ್ರದೇಶ ಇದ್ರೂ ತೊಂದರೆ ಇಲ್ಲ, ಆದ್ರೆ ಭತ್ತದ ಗದ್ದೆ ಆದಷ್ಟು ನಾವು ಬೇಡ ಅಂತ ಹೇಳ್ತೇವೆ. ಯಾಕಂದ್ರೆ ಮಣ್ಣಿನ ರಚನೆ ಇದಕ್ಕೆ ಸೂಕ್ತ ಆಗುದಿಲ್ಲ, ನೀರು ನಿಲ್ಲೋ ಸಾಧ್ಯತೆ ಹೆಚ್ಚಿರುತ್ತೆ. ಆ ಮಣ್ಣಿನ ರಚನೆ ಈ ಒಂದು ಗಿಡದ ಪೋಷಣೆಗೆ ಸರಿ ಅಂದ್ರೆ ಬಹಳಷ್ಟು ರೈತರು ಏನ್ ಹೇಳ್ತಾರೆ, ನಾವು ಸಾಕಷ್ಟು ಉತ್ತಮವಾಗಿ ಬಸಿಗಾಲುವೆ ಮಾಡ್ಕೊಳ್ತೀವಿ ಅಂತಾರೆ. ಬಸಿಗಾಲುವೆ ಮಾಡ್ಕೊಳ್ಳುವುದು ಅವಶ್ಯಕತೆ ಇದೆ, ಹೆಚ್ಚು ಮಳೆ ಆಗುವಂತ ಪ್ರದೇಶಗಳಲ್ಲಿ ಬಸಿಗಾಲುವೆ ಬೆಳೆಯಬೇಕು. ಅಡಿಕೆ ಅಂದ್ರೆ ಒಂದು ಗಾದೆ ಮಾತು, ಅಡಿಕೆಗೆ ಕಪ್ಪು ಮತ್ತು ಸೊಪ್ಪು ಇರಬೇಕು. ಕಪ್ಪು ಅಂದ್ರೆ ನೀವು ಹೇಳಿದಾಗ ಬಸಿಗಾಲ ವ್ಯವಸ್ಥೆ, ಸೊಪ್ಪು ಅಂದ್ರೆ ಈ ಬೇಸಿಗೆ ಹಂಗಾಮಿನಲ್ಲಿ ಎಲ್ಲವನ್ನು ಸೊಪ್ಪನ್ನ ಮೊದಲೇನಿರ್ತಿತ್ತು, 1 ಎಕರೆ ಅಡಿಕೆಗೆ 9 ಎಕರೆ ಸೊಪ್ಪಿನ ಬೆಟ್ಟ ಅಂತ ರೈತರು ಹೇಳ್ತಾರೆ. ಹೌದು, ಅಂದ್ರೆ ಎಲ್ಲ ದರಗನ್ನ ತಂದು ಆ ಬುಡಗಳಿಗೆ ಹಾಕುವಂತದ್ದು ಒಂದು ಪದ್ಧತಿ ಇತ್ತು, ಈಗ ಬಹಳ ಕಷ್ಟ ಆಗ್ಬಿಟ್ಟಿದೆ. ಹಾಗಾಗಿ ನೀವು ಹೇಳಿದ ಹಾಗೆ ಸರಿಯಾದ ಜಮೀನಲ್ಲಿ ನಾಟಿ ಮಾಡಿ ಹೊರಗಡೆಗೆಲ್ಲ ಒಳ್ಳೆಯ ವೇಗವಾಗಿ ಬೆಳೆಯುವಂತಹ ಗಿಡಗಳನ್ನು ನಾಟಿ ಮಾಡಿಕೊಂಡು ಆ ಸೊಪ್ಪನ್ನು ಇದಕ್ಕೆ ಹಾಕುವಂಥದ್ದು, ಮತ್ತು ಹೆಚ್ಚು ಮಳೆ ಬಂದಾಗ ಗಾಳಿ ತಡೆ ಮರಗಳು ಅದಕ್ಕೆ ರಕ್ಷಣೆಯನ್ನು ಸಹಿತ ಒದಗಿಸ್ತವೆ. ದೊಡ್ಡ ಶತ್ರು ಅಡಿಕೆ ಫಸಲಿಗೆ. ಹೌದು, ಮತ್ತು ಬೇಸಿಗೆ ಹಂಗಾಮಿನಲ್ಲಿ ಬಲವಾದ ಗಾಳಿ ಮತ್ತು ಬಿಸಿಲು ಬರುವಂಥದ್ದನ್ನು ಸ್ವಲ್ಪ ಪ್ರಮಾಣದಲ್ಲಿ ತಪ್ಪಿಸ್ಬೋದು. ಈ ಸಣ್ಣ ಸಸ್ಯಗಳಿದ್ದಾಗ ಅದಕ್ಕೆ ಸ್ವಲ್ಪ ನೆರಳಿನ ಅವಶ್ಯಕತೆ ಇದೆ. ಹಾಗಾಗಿ ನಾವು ಅಡಿಕೆಯಲ್ಲಿ ಬಾಳೆ ಮೊದಲಿಂದನೂ ಮಾಡ್ತಿರುವಂತ ಒಂದು ಪದ್ಧತಿ. ನಿಜ ನಿಜ. ಹೌದೌದು. ಮತ್ತೆ ಎಷ್ಟು ಅಂತರದಲ್ಲಿ ಸಸಿಗಳನ್ನ ನಾವು ನೆಡಬೇಕಾಗುತ್ತೆ? ಸರಿ, ಇದಕ್ಕೆ ಶಿಫಾರಸು ಇರೋದು 9 ಅಡಿ 9 ಅಡಿ, ಅಂದ್ರೆ ಗಿಡದಿಂದ ಗಿಡಕ್ಕಾಗಲಿ ಸಾಲಿನಿಂದ ಸಾಲಿಗೆ ಆಗಲಿ 2.7 ಮೀಟರ್ ಅಂತ ಹೇಳಿ 9 ಅಡಿ ಆಗ್ತದೆ. ಇನ್ನು ಅಂತರ್ ಬೆಳೆ ಚೆನ್ನಾಗಿ ಬೆಳ್ಕೊಳ್ಳೋರೆಲ್ಲ ಸ್ವಲ್ಪ ಇನ್ನೂ ಜಾಸ್ತಿ ಕೊಟ್ಟರು ತಪ್ಪೇನಿಲ್ಲ. ಅಂತರ ಬೆಳೆ ನಾನು ಮಾಡಲೇಬೇಕು, ಕೊಡಬಹುದು ಕೊಡ್ಬಹುದು. ಕೆಲವೆಲ್ಲ ಇದರಲ್ಲಿ ಅನೇಕ ಜನ ರೈತ ಬಾಂಧವರು ಬಹಳಷ್ಟು ಇದರಲ್ಲಿ ತಮ್ಮದೇ ಆದಂತ ಒಂದಷ್ಟು ಪ್ರಯೋಗಗಳನ್ನು ಮಾಡಿದ್ದಾರೆ, ನಾವು ನೋಡ್ತಾ ಇದ್ವಿ. ಅಮಾನುಲ್ ಖಾನ್ ಅಂತ ಅಲ್ಲಿ ನಮ್ಮ ಸಾಗರದ ಹತ್ರ ಒಬ್ಬ ಒಳ್ಳೆ ರೈತ, ಅವರು ಕಾಫಿ, ಅಡಿಕೆ, ವೆನಿಲಾ ಮತ್ತೆ ಕಾಫಿ ಚೆನ್ನಾಗಿ ಬೆಳೆದಿದ್ದಾರೆ, ಕಾಳುಮೆಣಸು ಅವ್ರದ್ದೇ ಅದು ಅದರಲ್ಲಿ ವ್ಯತ್ಯಾಸ ಮಾಡ್ಕೊಂಡಿದ್ದಾರೆ. ಹಾಗೆ ಬಹಳಷ್ಟು ಜನ ರೈತ ಬಾಂಧವರು ಇದೇ ತರನ ಇನ್ನು 100 ಜನ ಮಾಡಿದ್ದಾರೆ, ಪ್ರಯೋಗಗಳು ಮಾಡ್ತಾ ಇದ್ದಾರೆ. ಬಟ್ ಸ್ವಲ್ಪ ಅಂತರ ಬೆಳೆ ಮಾಡುವಾಗ, ಮಿಶ್ರ ಬೆಳೆ ಮಾಡುವಾಗ ಸ್ವಲ್ಪ ಅಂತರ ಜಾಸ್ತಿ ಇದ್ರೆ ಒಳ್ಳೇದು. ಇನ್ನು ನೆಡುವಾಗ ಏನ್ ಕ್ರಮ ಅನುಸರಿಸಬೇಕಾಗತ್ತೆ? ಗುಣಿಗಳ ಗಾತ್ರ ಎಷ್ಟಿರಬೇಕು? ಹೆಚ್ಚು ಕಡಿಮೆ ಗೊಬ್ಬರ ಎಷ್ಟು? ಹೌದು, ಇದಕ್ಕೆ ಒಂದು ಗುಣಿ ಹೆಚ್ಚು ಕಡಿಮೆ 2-2.5 ಅಡಿ, ಒಣ ಪ್ರದೇಶಗಳಲ್ಲಿ 2 ಅಡಿ, ಆಳ ಆಗಲ್ಲ ಉದ್ದ ಅಂತ ಹೇಳ್ತೀವಿ. ಈ ಹೆಚ್ಚು ಮಳೆ ಬೀಳುವಂತ ಒಂದು 2-2.5 ಅಡಿ ಹೆಚ್ಚು. ಆಮೇಲೆ ಅದಕ್ಕೆ ಮೊದಲೇ ನಾವು ಗುಣಿಗಳನ್ನು ತಯಾರು ಮಾಡಿಕೊಂಡು ಮೇಲ್ಮಣ್ಣು ಗೊಬ್ಬರವನ್ನು ಇಟ್ಕೊಂಡು ಅದನ್ನು ಅರ್ಧಕ್ಕಿಂತ ಕಡಿಮೆ ಸ್ವಲ್ಪ ಹಾಕಿಬಿಟ್ಟು ತದನಂತರದಲ್ಲಿ ಮಧ್ಯಭಾಗದಲ್ಲಿ ಅಡಿಕೆಯನ್ನು ನಾಟಿ ಮಾಡಿ ಚೆನ್ನಾಗಿ ಅದನ್ನ ಮಿಶ್ರಣವನ್ನು ತುಂಬಿ ಚೆನ್ನಾಗಿ ಅದುಂಬಿಟ್ಟು ಯಾವುದೇ ತರಹದ ಲೂಸ್ ಇರಬಾರ್ದು, ಅಂದ್ರೆ ಸಡಿಲ್ ಆಗಿರಬಾರ್ದು. ಆ ನಂತರ ನೀರಿನ ವ್ಯವಸ್ಥೆಯನ್ನ ನಾವು ಮಾಡಿಕೊಳ್ಬೇಕು. ಮತ್ತೆ ಬೇಸಿಗೆಯಲ್ಲಿ ತೊಂದರೆ ಆಗದಂಗೆ ಅಂತರ ಬೆಳೆ ನಾನು ಹೇಳಿದೆ, ಬಾಳೆ ಆಗಲಿ ಮತ್ತೆ ಯಾವ್ದು ಬೆಳೆಗಳನ್ನ ನಾವು ಬೆಳೆದುಕೊಂಡು ಹೇಳ್ಕೊಡುವಂತ ವ್ಯವಸ್ಥೆಯನ್ನ ನಾವು ಮಾಡ್ಕೊಳ್ಬೇಕು. ಆ ರೀತಿ ಮಾಡ್ಕೊಂಡ್ರೆ ಏನು ಸಮಸ್ಯೆ ಆಗೋದಿಲ್ಲ. ರಾಸಾಯನಿಕ ಗೊಬ್ಬರವನ್ನು ಎಷ್ಟು ವರ್ಷದಿಂದ ಪ್ರಾರಂಭ ಮಾಡಬೇಕು? ಸರ್, ಇದಕ್ಕೆ ಸಾಮಾನ್ಯವಾಗಿ 1 ವರ್ಷ 2 ವರ್ಷ 3 ವರ್ಷ 3 ವರ್ಷದ ನಂತರ ಸಮ ಪ್ರಮಾಣ ಹೇಳ್ತೀವಿ. ಇದಕ್ಕೆ ಶಿಫಾರಸು ಮಾಡಿರುವಂಥದ್ದು 100 ಗ್ರಾಮ್ನಷ್ಟು ಸಾರಜನಕ, 40 ಗ್ರಾಮ್ನಷ್ಟು ರಂಜಕ, 140 ಗ್ರಾಮ್ನಷ್ಟು ಪೊಟ್ಯಾಶ್ ಬೇಕಾಗ್ತದೆ ಒಂದು ಗಿಡಕ್ಕೆ 1 ವರ್ಷಕ್ಕೆ. ಇದನ್ನು ನಾವು 2 ಸಮಭಾಗ ಮಾಡಿ ರೈತರಿಗೆ ಹೇಳೋದೇನೆಂದ್ರೆ, ಒಂದು ಮಳೆ ಆರಂಭದಕ್ಕಿಂತ ಮೊದಲು, ಒಂದು ಮಳೆ ನಿಂತ ಮೇಲೆ ಅಂತ ಹೇಳ್ತೀವಿ. ಅವಾಗ ಒಂದು ಸ್ವಲ್ಪ ಹೆಚ್ಚು ಕಡಿಮೆ, ಯಾಕಂದ್ರೆ ರೈತರಿಗೆ ಆಳಿನ ಸಮಸ್ಯೆ ಇರ್ತದೆ ಮತ್ತೆ ಇವೆಲ್ಲ ತರುವಾಗ ಸ್ವಲ್ಪ ಅಸ್ತವ್ಯಸ್ತ ಆಗ್ತದೆ. ಹಾಗಾಗಿ ಒಂದು 15 ದಿನ ಹೆಚ್ಚು ಕಡಿಮೆ ಆದ್ರೆ ಏನು ಸಮಸ್ಯೆ ಇಲ್ಲ. ಆದ್ರೆ ಮಳೆಗಿಂತ ಮೊದಲು ಮತ್ತು ಮಳೆ ಆದ ನಂತರ ಅದನ್ನು ಶಿಫಾರಸು ಮಾಡಿದ್ದನ್ನು 2 ಸಮಭಾಗ ಮಾಡ್ಕೊಂಡು ಕೊಡೋದು ಒಳಿತು. ಮತ್ತೆ ಅದರ ಜೊತೆ ಕೊಟ್ಟಿಗೆ ಗೊಬ್ಬರ ಬಹಳ ಮುಖ್ಯವಾದ, ಸಾವಯವ ಗೊಬ್ಬರ ಬೇಕೇ ಬೇಕೇ. ಅದನ್ನ ವಿಶೇಷವಾಗಿ ಹೇಳುವುದಲ್ಲ, ಸಾವಯವ ಅಂಶ ಎಷ್ಟು ಇದ್ದಷ್ಟು ಬೆಳೆಗಳಿಗೆ ಉತ್ತಮ. ಮತ್ತೆ ಈ ರಾಸಾಯನಿಕ ಗೊಬ್ಬರ ಕೊಡುವಾಗ ಮಣ್ಣಲ್ಲಿ ತೇವಾಂಶ ಇರಲೇಬೇಕಾಗುತ್ತೆ, ಅದು ಬಹಳ ಮುಖ್ಯವಾದದ್ದು. ಇವನ್ ಸುಣ್ಣ ಕೊಡುವಾಗ, ರಾಸಾಯನಿಕ ಗೊಬ್ಬರ ಕೊಡುವಾಗ ಮಣ್ಣು ಬಹಳ ತೇವಾಂಶದಿಂದ ಕೂಡಿದ್ದು. ಮತ್ತೆ ಈ ಒಣ ಒಂದು ಸ್ಥಿತಿಯಲ್ಲಿ ನಾವು ಹನಿ ನೀರಾವರಿ ಮೂಲಕ ಏನಾದರೂ? ಹೌದು ಸರ್, ತಾವು ಹೇಳಿದ ಹಾಗೆ ಬೇಸಿಗೆ ಹಂಗಾಮಿನಲ್ಲಿ ನೀರಿನ ಸಮಸ್ಯೆ ಆದಾಗ ಹನಿ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸಬೇಕಾದದ್ದು ಬಹಳ ಮುಖ್ಯ. ಇನ್ನು ಮುಖ್ಯವಾಗಿ ಅಡಿಕೆನಲ್ಲಿ ನಾವು ಸಾಕಷ್ಟು ರೋಗ ಕೀಟಗಳನ್ನು ಕಾಣ್ತೇವೆ. ಮೊದಲಿಗೆ ಕೀಟಗಳಿಗೆ ಬಂದರೆ ಯಾವ್ಯಾವ ಕೀಟಗಳು ಹೆಚ್ಚು ತೊಂದರೆ ಕೊಡ್ತವೆ? ಈ ಬೇಸಿಗೆ ಹಂಗಾಮಿನಲ್ಲಿ ಅವರಿಗೆ ನುಸಿಬಾಧೆ, ಮೈಟ್ಸ್ ಅಂತ ಹೇಳ್ತಾರೆ. ಅದು ಈ ಪ್ರದೇಶದಲ್ಲಿ ಅಷ್ಟು ಆಗೋದಿಲ್ಲ, ಯಾಕಂದ್ರೆ ಇಲ್ಲಿ ಸ್ವಲ್ಪ ನೆರಳಿನ ವ್ಯವಸ್ಥೆ ಚೆನ್ನಾಗಿರೋದು, ತಂಪಿರುತ್ತೆ. ಯಾವಾಗ ತಾಪಮಾನ 35 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಆಗ ಇದರ ಹಾವಳಿ ಜಾಸ್ತಿ. ಈ ಒಣ ಪ್ರದೇಶದಲ್ಲಿ ಬಹಳಷ್ಟು ರೈತರು ಇದೇ ಸಮಸ್ಯೆ ಹೇಳ್ತಾರೆ, ಬಟ್ ಈ ಭಾಗದಲ್ಲಿ ಅಷ್ಟು ಸಮಸ್ಯೆ ಆಗಲ್ಲ, ಯಾಕಂದ್ರೆ ಇಲ್ಲಿ ತಂಪಾದ ಮರಗಳಿರುತ್ತೆ, ಉಷ್ಣಾಂಶ ಜಾಸ್ತಿ ಇರೋದಿಲ್ಲ, ಸ್ವಲ್ಪ ತೇವಾಂಶ ಜಾಸ್ತಿ ಇರೋದ್ರಿಂದ ಅದು ಒಂದು ಹಾವಳಿ ಕಡಿಮೆ ಇರ್ತದೆ. ಇನ್ನು ಇನ್ನಿತರ ಕೀಟಗಳಿಗೆ ನಾವು ಬಂದ್ರೆ ಹಿಂಗಾರು ತಿನ್ನುವಂತ ಹುಳ ಇದೆ, ಮತ್ತೆ ಬೇರು ಹುಳ ಇದೆ, ಇವೆಲ್ಲ ಸಮಸ್ಯೆಗಳಿದ್ದಾವೆ. ಆದ್ರೆ ಈ ಭಾಗದಲ್ಲಿ ಅಷ್ಟೇನು ನಾನು ಹಿಂಗಾರು ತಿನ್ನುವ ಹುಳ ಅಷ್ಟು ಅಂದ್ರೆ ಇದೆ ಅಷ್ಟು ಪ್ರಮಾಣದಲ್ಲಿ ಜಾಸ್ತಿ ಇಲ್ಲ. ಹಿಂಗಾರು ತಿನ್ನುವ ಹುಳದ ಒಂದು ಹತೋಟಿ ಮತ್ತು ಹಿಂಗಾರು ಒಣಗುವ ರೋಗ, ಇವೆರಡಕ್ಕೂ ನಾವೇನ್ ಹೇಳ್ತೀವಿ ಅಂದ್ರೆ, ಒಂದು ಈ ಕಾರ್ಬನ್ ಡೈಜಿಂಗ್ ಪ್ಲಸ್ ಮ್ಯಾಂಕೋಜಬ್, ಸಂಯುಕ್ತ ಕುಡಿಯುವಂಥ ಎರಡು ಕುಡಿಯುವಂಥ ಒಂದು ಔಷಧಿ 2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ. ಮತ್ತು ಒಂದು ಕೀಟನಾಶಕ ಹೇಳ್ತೀವಿ, ಕೀಟನಾಶಕ ಅದು ಕುನಾಲ್ಫಾಸ್ ಆಗಿರ್ಬೋದು ಅಥವಾ ಕ್ಲೋರೋ20 ಇದೆ, ಅದನ್ನು 2 ಮಿಲಿ ಪ್ರತಿ ಲೀಟರ್ ನೀರಿಗೆ ಅಂತ ಹೇಳ್ತೀವಿ. ಯಾವಾಗಲೂ ಏನಂದರೆ ನಾವು ಈ ರಾಸಾಯನಿಕಗಳನ್ನು ಎಷ್ಟು ಶಿಫಾರಸು ಅದಕ್ಕಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಉಪಯೋಗ ಮಾಡೋದು ಒಳಿತು. ಮತ್ತು ಆದಷ್ಟು ಬೆಳಗ್ಗೆ ಅಥವಾ ಸಾಯಂಕಾಲ ಸಿಂಪರಣೆ ಬಹಳ ಸೂಕ್ತ ತಂಪೊತ್ತಿನಲ್ಲಿ. ಯಾಕಂದರೆ ಕೆಲ ರೈತರದ್ದು ಒಂದು ಏನು ಅವರ ಅಭಿಪ್ರಾಯ ಅಂದರೆ, ಇಲ್ಲ ಸಿಂಪರಣೆ ಮಾಡಿದಾಗ ನಮಗೆ ಜೇನು ಹುಳುಗಳು ಬೇರೆ ಹುಳುಗಳಿಗೆ ತೊಂದರೆ ಆಗುತ್ತೆ ಅಂತ ಒಂದು ಅದು ಒಪ್ಕೊಳ್ತೀನಿ. ಅಂದರೆ ಜಾಸ್ತಿ ಶಿಫಾರಸು ಮಟ್ಟಕ್ಕಿಂತ ಜಾಸ್ತಿ ಮಾಡಬಾರ್ದು, ಮತ್ತು ಹದವರಿತು ಮಾಡಿದ್ದೆ ಆದರೆ ಈ ಒಂದು ಸಮಸ್ಯೆಯನ್ನು ನಾವು ತಪ್ಪಿಸ್ಲಿಕ್ಕೆ ಸಾಧ್ಯತೆ ಇದೆ ಸರ್. ಇನ್ನು ರೋಗಗಳಿಗೆ ಬಂದರೆ ಯಾವ ರೋಗಗಳು ಕಂಡುಬರುತ್ತೆ? ಅದು ಈ ಭಾಗಗಳಲ್ಲಿ ಹೆಚ್ಚಾಗಿ ಈ ಕೊಳೆ ರೋಗ ಮತ್ತು ಸುಳಿ ಕೊಳೆ ರೋಗ ಹೆಚ್ಚು ಕಂಡು ಬರ್ತದೆ. ಮಳೆ ಹೆಚ್ಚಿರೋದು? ಹೌದು ಸರ್. ಮತ್ತೆ ಕಳೆದ ಒಂದು 2-3 ವರ್ಷದಿಂದ ಎಲೆ ಚುಕ್ಕಿ ರೋಗ ಬಹಳ. ಕರ್ನಾಟಕ ರಾಜ್ಯದಲ್ಲಿ ಎಲೆ ಚುಕ್ಕಿ ರೋಗದಿಂದ 54,000 ಹೆಕ್ಟರ್ ಎಫೆಕ್ಟ್ ಆಯಿತು 2022-23. ಅದು ಇಲ್ಲ ಅಂತಲ್ಲ, ಮೊದಲು ಇತ್ತು ರೋಗ, ಅಂದ್ರೆ ಏನಾಯ್ತು ಈಗ ಅದರದ್ದು ಆರ್ಥಿಕ ನಷ್ಟ ಜಾಸ್ತಿ ಆದಂಗ ನಾವು ಹೆಚ್ಚು ಅದಕ್ಕೆ ಕೊಡ್ತೀವಿ. ಹಾಗೆ ಅದರ ಹತೋಟಿಗೆ ನಾವು ಹೇಳೋದು, ಮುಖ್ಯವಾಗಿ ರೋಗ ಆಗಲಿ ಕೀಟ ಆಗಲಿ ನಾವು ಪ್ರಥಮವಾಗಿ ಹೇಳೋದು ಗಿಡಗಳನ್ನು ಸದೃಢವಾಗಿ ಇಟ್ಕೊಳ್ಬೇಕು. ಎರಡನೇದು ಸ್ವಚ್ಛತೆ ಬಗ್ಗೆ ಹೆಚ್ಚು ಆದ್ಯತೆಯನ್ನು ವಹಿಸ್ಬೇಕು. ಇನ್ನು ನೋಡಿ ಕೊಳೆ ರೋಗ ನಾವು ಹೇಳ್ತೀವಿ, ಒಂದು ಬೋರ್ಡೋ ದ್ರಾವಣ ಮಳೆ ಆರಂಭಕ್ಕಿಂತ ಮೊದಲು, ಮಳೆ ಆರಂಭ ಆದ್ಮೇಲೆ ಸ್ವಲ್ಪ ಗ್ಯಾಪ್ ಕೊಡ್ತದೆ, ಅವಾಗ ಒಂದು ನಡುವೆ, ಮತ್ತೆ ಮಳೆ ನಿಂತ ಮೇಲೆ, ಈಗ 3 ತರಹದ ಸಿಂಪರಣೆಯನ್ನು ನಾವು ಮಾಡಲೇಬೇಕು. ಮತ್ತು ಬಸಿಗಾಲುವೆ ಪಕ್ಕ ಇರಬೇಕು. ಮತ್ತೆ ಕೊಳೆ ಬಂದಂತಹ ಮರಗಳು, ಈ ವರ್ಷ ಕೊಳೆ ಬಂದಿತ್ತು ಅಂದ್ರೆ ಮುಂದಿನ ವರ್ಷ ಹೆಚ್ಚಿನ ಆರೈಕೆಯನ್ನು ಕೊಡಬೇಕು. ಬಿದ್ದಂತ ಎಲ್ಲ ಕೊಳೆ ಬಂದಂತ ಕಾಯಿಗಳನ್ನ ತೆಗೆದು ಹಾಕಬೇಕು. ಮತ್ತೆ ಪೋಷಕಾಂಶಗಳು ನಾನು ಹೇಳಿದ ಹಾಗೆ ಶಿಫಾರಸು ಏನಿರುತ್ತೆ ಅದನ್ನ ನಾವು ಅಳವಡಿಸ್ಕೊಳ್ಬೇಕು. ಮತ್ತೆ ತೋಟದಲ್ಲಿ ಚೆನ್ನಾಗಿ ಗಾಳಿ ಆಡುವ ಹಾಗೆ, ಬಿಸಿಲು ಬರುವ ಹಾಗೆ ವ್ಯವಸ್ಥೆಯನ್ನ ಮಾಡು. ಹೀಗೆ ಮಾಡ್ಕೊಂಡ್ರೆ ರೋಗಗಳ ಹತೋಟಿ ಆಗುತ್ತೆ ಸರ್, ಆಗೋದಿಲ್ಲ. ಮತ್ತೆ ಎಲೆ ಚುಕ್ಕಿ ಏನಾಯ್ತು, ವ್ಯಾಪಕವಾಯ್ತು ಮಳೆ ಜಾಸ್ತಿಗೆ, 23ರಲ್ಲಿ ನಮಗೆ ಬರ ಆಯ್ತು, 24ರಲ್ಲಿ ಅತಿ ಹೆಚ್ಚು ಮಳೆ ಆಯ್ತು. ಅಂತ ಸಂದಿಗ್ಧ ಪರಿಸ್ಥಿತಿ ಇದ್ದಾಗ ಸ್ವಲ್ಪ ರೋಗಗಳು ವ್ಯಾಪಿಸ್ಕೊಳ್ಳೋದು ಸಹಜ, ಮರಗಳ ಸದೃಢತೆ ಕಡಿಮೆ ಆಗ್ತದೆ. ಹಾಗಾಗಿ ಎಲೆ ಚುಕ್ಕೆ ರೋಗಕ್ಕೆ ಮ್ಯಾಂಕೋಜೋ ಪ್ಲಸ್ ಕಾರ್ಬನ್ ಡೈಜಿಮ್ 2 ಗ್ರಾಮ್ ಅಥವಾ ಈ ಅಜೋಲ್ ಗ್ರೂಪ್ಸ್ ಅಂತಿದೆ, ಹೆಕ್ಸೋಕೊನಜೋಲ್ ಆಗಿರ್ಬೋದು, ಟೊಬೆಕೊನಜೋಲ್ ಆಗಿರ್ಬೋದು, ಅದನ್ನು 1 ಮಿಲಿ ಪ್ರತಿ ಲೀಟರ್ ನೀರಿಗೆ. ಮತ್ತೆ ಪೋಷಕಾಂಶಗಳ ನಿರ್ವಹಣೆ ಸಮರ್ಪಕ ಇರುವಂತಹದ್ದು, ನೀರು ಬಸಿದು ಹೋಗುವಂತಹದ್ದು, ಇವೆಲ್ಲ ಕ್ರಿಯೆಗಳನ್ನು ನಾವು ಮಾಡಿದ್ದೆ ಆದರೆ ರೋಗಗಳ ಒಂದು ಹತೋಟಿ ತರಲಿಕ್ಕೆ ಸಾಧ್ಯತೆ ಇದೆ. ಇದು ಲಘು ಪೋಷಕಾಂಶಗಳ ಕೊರತೆಯ ಒಂದು ಲಕ್ಷಣಗಳನ್ನು ಕೂಡ ಅಡಿಕೆನಲ್ಲಿ ಹೆಚ್ಚು ಕಾಣ್ತಾ ಇರ್ತೀವಿ. ಹೌದು ಸರ್, ಯಾವಾಗಲೂ ನಾವು ಹೇಳೋದು ಯಾವ್ದಾದ್ರು ಹೇಳಿದ್ರು ಅಂತ ಲಘು ಪೋಷಕಾಂಶಗಳನ್ನ ಹಾಕೋದಿಲ್ಲ, ಮತ್ತೆ ಇಲಾಖೆಯಲ್ಲಿ ಸಿಗ್ತದೆ ಅಂತ ತಕ್ಷಣವೇ ತಗೊಂಡು ಹೋಗೋದಲ್ಲ. ನಾವು ಒಂದು ರೈತರಲ್ಲಿ ವಿನಂತಿ ಏನಂತಂದ್ರೆ, ಮಣ್ಣು ಪರೀಕ್ಷೆ ಮಾಡಿಸಿ ನೀವು ಪೋಷಕಾಂಶಗಳನ್ನ ಹಾಕುವಂಥದ್ದು ಒಳ್ಳೇದು. ಯಾಕಂದ್ರೆ ಈಗ ಕಾಯಿಗಳು ಬೀಳ್ತವೆ ಅನ್ನೋದು, ಹೌದು ಸರ್, ಮತ್ತೆ ಅದು ಬಿರುಕು ಬಿಡುತ್ತೆ ಅನ್ನೋದು ಕೆಲವೆಲ್ಲ ರೈತರು ಹೇಳ್ತಾರೆ. ಅಂದ್ರೆ ಪೋಷಕಾಂಶಗಳಲ್ಲಿ ವ್ಯತ್ಯಾಸ, ಈಗ ಪೊಟ್ಯಾಶ್ ಆಗಿರ್ಬೋದು, ಬೋರಾನ್ ಆಗಿರ್ಬೋದು, ಪೋಷಕಾಂಶಗಳಲ್ಲಿ ವ್ಯತ್ಯಾಸವಾದಾಗ, ಕೊರತೆ ಆದಾಗ, ಹೆಚ್ಚಾದಾಗ, ಈ ತರಹದ ಸಮಸ್ಯೆಗಳನ್ನು ಗಮನಿಸ್ತೇವೆ. ಹಾಗಾಗಿ ರೈತ ಬಾಂಧವರು ಮಣ್ಣು ಪರೀಕ್ಷೆ ಮಾಡಿಸಿ, ಸಾಮಾನ್ಯವಾಗಿ 1-3 ವರ್ಷಕ್ಕೊಂದ್ಸಲ ಆದರೂ ಮಾಡಿಸಿ, ಪ್ರತಿ ವರ್ಷ ಮಾಡಿಸ್ಲಿಕ್ಕೆ ಆಗಲ್ಲ ರೈತರಿಗೆ, ಪಾಪ ತಮ್ಮದೇ ಆದ ಕೆಲಸಗಳಲ್ಲಿ ಅವರು ಬಹಳಷ್ಟು ತೊಂದರೆ ಆಗ್ತದೆ. 2 ವರ್ಷಕ್ಕೊಂದ್ಸಲ ಮಾಡಿದ್ರು ಒಳ್ಳೇದು, ನಿಮಗೆ ಅಲ್ಲಿ ಹಣನೂ ಉಳಿತದೆ. ನಾವು ಬಹಳಷ್ಟು ಜನ ರೈತರು ನಮ್ಮಲ್ಲಿ ಬರ್ತಾ ಇರ್ತಾರೆ, ನಾನು ನೋಡ್ತಾ ಇರ್ತೀನಿ, ಶಿಫಾರಸುಕ್ಕಿಂತ ಹೆಚ್ಚಾರ ಹಾಕಿರ್ತಾರೆ, ಇಲ್ಲ ಕಡಿಮೆ ಯಾರು ಹಾಕಿರ್ತಾರೆ. ಹೆಚ್ಚಾಕಿದಾಗ ಹಣ ಹಾಳಾಗಿ ಹೋಗುತ್ತೆ, ಕಡಿಮೆ ಹಾಕಿದಾಗ ಪೋಷಕಾಂಶಗಳು ಸರಿಯಾಗಿ ಸಿಗದೆ ಗಿಡಗಳು ಇಳುವರಿ ಇಲ್ಲಿ ಕೊಡುತ್ತೆ. ಹಾಗಾಗಿ ಮಣ್ಣು ಪರೀಕ್ಷೆ ಮಾಡಿಸಿ ಕೊಟ್ಟರೆ ಇನ್ನೂ ಉತ್ತಮ. ಇನ್ನು ಇಳುವರಿ 6 ವರ್ಷದಿಂದ ನಾವು ನಿರೀಕ್ಷೆ ಮಾಡಬಹುದು ಮಲೆನಾಡಿನಲ್ಲಿ ಸರ್? ಇದು ಮಲೆನಾಡಿನಲ್ಲಿ ಸಾಮಾನ್ಯವಾಗಿ ಒಂದು 6-7 ವರ್ಷ ಅಂತ ಹೇಳ್ತೀವಿ. ಯಾಕಂದ್ರೆ ಸ್ವಲ್ಪ ಉಷ್ಣಾಂಶ ಕಡಿಮೆ ಇರುತ್ತೆ, ಅಂದ್ರೆ ನಿಧಾನವಾಗಿ ಬೆಳವಣಿಗೆ ಒಂದು 6-7 ವರ್ಷ, ಸಮಾನಾಂತರ ಆಗ್ಲಿಕ್ಕೆ ಒಂದು 10-11 ವರ್ಷ ಬೇಕಾಗ್ತದೆ. ಹಾಗೆ ಆರಂಭ ಆಗೋದು 6-7 ವರ್ಷ, ಅದು ಸಮಾನಾಂತರ ಒಳ್ಳೆ ಇಳುವರಿ ಮೇಲೆ ಆರಂಭ ಆಗ್ತದೆ. ಚೆನ್ನಾಗಿ ಒಂದೊಂದು ಮರಗಳಿಗೆ ಎಷ್ಟು ಇಳುವರಿ ನಿರೀಕ್ಷೆ ಮಾಡಬಹುದು ಸರ್? ಚೆನ್ನಾಗಿ ನಿರ್ವಹಣೆ ಮಾಡಿದ್ರೆ 3 ಕೆಜಿ ಏನು ಕಡಿಮೆ ಆಗಲ್ಲ, ಬರುತ್ತೆ ಚೆನ್ನಾಗಿ ನಿರ್ವಹಣೆ ಮಾಡಿದ್ದೆ ಆದ್ರೆ. ಆದ್ರೆ ಮಲೆ ಅಡಕೆಯಲ್ಲಿ ಏನಂದ್ರೆ 1 ವರ್ಷ ಸ್ವಲ್ಪ ಇಳುವರಿ ಜಾಸ್ತಿ ಇರುತ್ತೆ, ಸ್ವಲ್ಪ ಕಡಿಮೆ ಇರುತ್ತೆ, ಎಲ್ಲ ಬೆಳೆಗಳಲ್ಲೂ ಅದೇ ರೀತಿ. ಮತ್ತೆ ವಾತಾವರಣದಲ್ಲಿ ವೈಪರೀತ್ಯ ಆದಾಗ ಇಳುವರಿ ಮೇಲೆ ದುಷ್ಪರಿಣಾಮ ಬೇರೆ ಬೀರುತ್ತೆ. ನೋಡಿ, ಚೆನ್ನಾಗಿ ಬೆಳೆದದ್ದು ಈಗ ನಮ್ಮ ಮಲೆನಾಡು ಭಾಗ ಮತ್ತು ಕರಾವಳಿ ಭಾಗ 10 ಕ್ವಿಂಟಲ್ ತಗೊಳ್ತಾರೆ, ಕೆಲವರು ಸರಿಯಾಗಿ ಆಗದ 6 ಕ್ವಿಂಟಲ್ 8 ಕ್ವಿಂಟಲ್, ಹೀಗೆಲ್ಲ ಚೆನ್ನಾಗಿ ಮಾಡಿದ್ರೆ 8-9 ಕ್ವಿಂಟಲ್ 10 ಕ್ವಿಂಟಲ್ ವರೆಗೂ ನಾವು ತೆಗಿಲಿಕ್ಕೆ ಸಾಧ್ಯ. ಸಾಧಾರಣವಾಗಿ ವರ್ಷದ ಯಾವ ಕಾಲದಲ್ಲಿ ಇದು ಕೊಯ್ಲಿಗೆ ಬರುತ್ತೆ ಅಂತೀರಿ? ಸರ್, ಮಲೆನಾಡಿನಲ್ಲಿ ಕರಾವಳಿ ಪ್ರದೇಶ ಸ್ವಲ್ಪ ತಡ ಆಗ್ತದೆ. ಇಲ್ಲಿ ಇವ್ರದ್ದು ತಾವೆಲ್ಲ ಕೇಳಿರ್ಬೋದು ಮಲೆನಾಡಿನಲ್ಲಿ ಕರಾವಳಿ, ಏ ದೀಪಾವಳಿ ಆದ್ಮೇಲೆ ನಮ್ದು ಕೊಯ್ಲು ಆರಂಭಪ್ಪ ಅಂತ ಹೇಳ್ತಾರೆ ನವೆಂಬರ್ ತಿಂಗಳು. ಅದೇ ಅವರು ದೀಪಾವಳಿ ಕರೆಕ್ಟಾಗಿ, ಬಟ್ ಈ ಒಣ ಪ್ರದೇಶಗಳಲ್ಲಿ ಅರೆ ಮಲೆನಾಡಿನಲ್ಲಿ ಸ್ವಲ್ಪ ಬೇಗ ಬರ್ತದೆ, ಅವ್ರ ದಸರಾ ಸ್ಟಾರ್ಟ್ ಆಗುತ್ತೆ ಸೆಪ್ಟೆಂಬರ್ ನಲ್ಲೇ ಮಾಡ್ತಾರೆ. ಅದಕ್ಕೆ ಅವರು ತಿಂಗಳು ಹೇಳೋದಕ್ಕಿಂತ ಅವ್ರು ಹಬ್ಬಗಳು ಜೋಡಿಸ್ಬಿಡ್ತಾರೆ, ಅದು ಒಂದು ನಮ್ಮ ಪರಿಪಾಟ್. ಹಾಗಾಗಿ ಆ ಸಮಯದಲ್ಲಿ ಯಾವ ರೀತಿ ಅಡಿಕೆ ಮಾಡ್ಕೋಬಹುದು ಅಂತೇಳಿ, ಇಲ್ಲಿ ಸಾಕಷ್ಟು ವಿಧಗಳಿದ್ದಾವೆ. ಚಾಲಿ ಇದೆ, ರಾಸಿ ಇದೆ, ಆಪಿ ಇದೆ, ಸರಕು, ಹಸ, ಬೆಟ್ಟೆ, ಗೊರಬ್ಲು. ಈಗ ಒಂದೊಂದು ಪ್ರದೇಶಕ್ಕೆ ವ್ಯತ್ಯಾಸ ಇದೆ. ಆದರೆ ಜಾಸ್ತಿ ಯೂಸ್ ಮಾಡೋದು ರಾಸಿ ಕೆಂಪಡಿಕೆ ಅಂತ ಹೇಳ್ತೀವಿ. ಮತ್ತೆ ಈ ಚಾಲಿ, ಕರಾವಳಿ ಪ್ರದೇಶದಲ್ಲಿ ಚಾಲಿ ಇಷ್ಟು ಮಾಡ್ತಾರೆ. ಇನ್ನು ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಏನಾದರೂ ಮಾಡ್ಕೋಬಹುದು? ಅಡಿಕೆ ಸರ್ ಮಾಡ್ತಾ ಇದ್ದಾರೆ. ಅಡಿಕೆಯಿಂದ ಅನೇಕ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾಡ್ತಾ ಇದ್ದಾರೆ. ಈ ಅಡಿಕೆ ಹಾಳೆ ಬರ್ತದಲ್ಲ, ಅದರಿಂದ ತಟ್ಟೆಗಳು, ಲೋಟಗಳು. ಇತ್ತೀಚೆಗೆ ನಮ್ಮಲ್ಲಿ ಒಬ್ಬರು ಎಂಟರ್ಪ್ರಿನರ್ ಶಿವಮೊಗ್ಗದಲ್ಲಿ ಒಳ್ಳೆ ಬ್ಯಾಗ್ ಮಾಡಿದ್ದಾರೆ, ಆಮೇಲೆ ಹವಾಯಿ ಚಪ್ಪಲಿ ಆ ತರ ಗುಣಮಟ್ಟದ್ದು, ಮತ್ತೆ ಡೈರಿ ಮಾಡಿದ್ದಾರೆ, ನೈಟ್ ಲ್ಯಾಂಪ್ಸ್ ಮಾಡಿದ್ದಾರೆ, ಪರ್ಸ್ ಮಾಡಿದ್ದಾರೆ ಮಹಿಳೆಯರದು, ಕ್ಯಾಪ್ಸ್ ಎಲ್ಲ ಮಾಡಿದ್ದಾರೆ. ಮತ್ತೆ ಇನ್ನಿತರ ಉತ್ಪನ್ನಗಳು ಅಂತಂದ್ರೆ ಅಡಿಕೆಯಿಂದ ಸುಗಂಧ ಯುಕ್ತ ಅಡಿಕೆಯನ್ನ ಮಾಡ್ತಾ ಇದ್ದಾರೆ, ಚೂರು ಅವೆಲ್ಲ ಬೇರೆ ಬೇರೆ ಪದಾರ್ಥಗಳನ್ನ ಸೇರಿಸಿ ಮಾಡ್ತಾ ಇದ್ದಾರೆ, ಮತ್ತೆ ಟೀ ಮಾಡ್ತಾ ಇದ್ದಾರೆ, ಮತ್ತೆ ಊದ್ಬತ್ತಿ. ಶಂಕರ್ ನಾರಾಯಣ್ ಬದ್ನಾಜ್ ಅಂತ ತಾವು ಕೇಳಿರಬಹುದು, ಬಹಳ ಹಿರಿಯರು. ಅವರು ಸಾಕಷ್ಟು ಇಂತ ಉಪ ಉತ್ಪನ್ನಗಳನ್ನ ಬಹಳ ಮಾಡಿದ್ದಾರೆ. ಅವರ ಉದ್ದೇಶ ಏನಂದ್ರೆ ಮುಂದೆ ರೇಟ್ ಏನಾದ್ರು ವ್ಯತ್ಯಾಸ ಆದ್ರೆ ಈ ಉಪ ಉತ್ಪನ್ನ ಬೆಲೆ ಬರಲಿ ಅಂತ. ಹಾಗಾಗಿ ನಾನು ಅವೆಲ್ಲ ನೋಡಿದ್ದೀನಿ, ಬಹಳ ಒಳ್ಳೆಯ ಗುಣಮಟ್ಟದ ಉಪ ಉತ್ಪನ್ನಗಳನ್ನು ತಯಾರು ಮಾಡಿದೆ. ಮತ್ತೆ ಅಡಿಕೆ ಸಿಪ್ಪೆ, ಅದರಿಂದ ಉತ್ತಮ ಗುಣಮಟ್ಟದ ಗೊಬ್ಬರ ನಮ್ಮ ವಿಶ್ವವಿದ್ಯಾಲಯ ಅದಕ್ಕಾಗಿ ಒಂದು ಬೇಗನೆ ಕಳೆಯುವಂತ ಒಂದು ಸೂಕ್ಷ್ಮಾಣುಜೀವಿಗಳ ಮಿಶ್ರಣವನ್ನು ಸಹಿತ ಬಿಡುಗಡೆ ಮಾಡಿ ಅದನ್ನು ಸಹಿತ ನಾವು ರೈತ ಬಾಂಧವರು ಉಪಯೋಗ ಮಾಡ್ತಾ ಇದ್ದಾರೆ. ಅದು ಮರುಪೂರ್ಣ ಆಗುತ್ತೆ, ಅಡಿಕೆ ಸಿಪ್ಪೆ ಇಲ್ಲ ಅಂತಂದ್ರೆ ಮಣ್ಣಿಗೆ ತಲುಪುತ್ತೆ. ಹೌದು ಸರ್, ಮರಳಿ ಮಣ್ಣಿಗೆ. ಹೌದು. ಮತ್ತೆ ಈ ಸಿಂಗಾರ ಬಹಳ ಸುಗಂಧಯುಕ್ತ, ಬಹಳ ವಾಸನೆ ಇರುತ್ತೆ. ಮತ್ತೆ ಕಾಂಡನು ಅದನ್ನು ಮರಮುಟ್ಟಾಗಿ ಸಣ್ಣ ಸಣ್ಣ ಕೆಲಸಗಳಲ್ಲಿ ಉಪಯೋಗ, ಗರಿಗಳು ಬಳಸ್ಕೊಳ್ತಾರೆ. ಹೌದು ಸರ್. ಮತ್ತೆ ಈ ಅಡಿಕೆ ಎಲೆಯನ್ನ ಮೇವಾಗೂ ಕೂಡ ಬಳಸ್ಕೊಳ್ತಾರೆ, ತುಂಡು ತುಂಡು ಮಾಡಿ. ಎಲೆಕ್ಕಿಂತ ಇದು ಸರ್ ಹಾಳೆ ಇದೆಯಲ್ಲ, ಅದು ಶೇಕಡ ಒಂದು 5-10% ನಷ್ಟು ಜಾನುವಾರುಗಳಿಗೆ ಈ ಮಿಶ್ರಣ ಜೊತೆಗೆ ಹಾಕ್ತಾ ಇದ್ದಾರೆ. ಅಲ್ಲಿ ಹಾಲಿನ ಇಳುವರಿ ಜಾಸ್ತಿ ಆಗಿರೋದು ಸಹಿತ ಸಂಶೋಧನೆಯಿಂದ ತಿಳಿದು ಬಂದಿದೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಅಡಿಕೆ ಕೃಷಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ನಾಗರಾಜಪ್ಪ ಅಡವೆಪ್ಪರವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9535250742. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9535250742. ತುಂಬ ಸಂತೋಷ ಡಾಕ್ಟರ್ ನಾಗರಾಜಪ್ಪ ಅಡವೆಪ್ಪರವರೇ, ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಅಡಿಕೆ ಕೃಷಿ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿಯಲ್ಲಿ. ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ, ಅರಬಿಕಾ ಪಾರ್ಚ್ಮೆಂಟ್ 25,500 25,700 ರೂಪಾಯಿ, ಅರಬಿಕಾ ಚೆರಿ 14,700 16,400 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 20,500 21,000 ರೂಪಾಯಿ, ರೋಬಸ್ಟಾ ಚೆರಿ 11,500 12,500 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಪತ್ರ ಬರೆಯಲ ಚಿತ್ರ ಬಿಡಿಸಲ ಹೇಗೆ ಹೇಳಲಿ ನನ್ನ ಮನದ ಹಂಬಲ. ಆತ್ಮೀಯ ಗೆಳತಿಯರೇ, ಬಿಸಿಲಿನ ತಾಪಮಾನ ಹೆಚ್ಚುತ್ತಿರುವ ಈ ಸಂದರ್ಭದಲ್ಲಿ ನೀವು ನಿಮ್ಮ ಮನೆಯ ಮಕ್ಕಳ ಹಾಗೂ ಹಿರಿಯರ ಆರೋಗ್ಯ ಕಾಪಾಡುವಲ್ಲಿ ಯಾವ ರೀತಿ ಮುತುವರ್ಜಿ ವಹಿಸುತ್ತೀರಿ? ಇದು ಈ ಬಾರಿಯ ಪತ್ರಕಾರಂಜಿಗೆ ವಿಷಯ. ಮಳೆ ಹೋಯ್ತು ಅಂತ ಮಳೆ ರಾಯನ ಬೈಬೇಡ, ಒಕ್ಕಳ ಹೊನ್ನ ಸೆರೆಗೇಲಿ ಕಟ್ಟಿಕೊಂಡು ಸಾಲಕ್ಕೆ ಹೋಗೌನೆ ಮಳೆ ರಾಜ. ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 15ರೊಳಗೆ ನಮ್ಮ ಕೈ ಸೇರುವಂತಿರಲಿ. ಪ್ರಸಾರ ಇದೇ 21ರಂದು ಸಂಜೆ 5 ಗಂಟೆಗೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 5712201. ಕಬ್ಬಿನ ತೋಟಕ್ಕೆ ನೀರಿಲ್ಲ, ಮಾರೋ ಮಾರೋ ಬಡರಾಯ. ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಮೂಲತ ನಾಲಡಿ ಕಾರಳಾನ ಬೆಂಗಳೂರು ಪೀಣ್ಯ ದಾಸರಳ್ಳಿಲು ವಾಸಂಜ ಪರದಂಡ ಪೌತಿ ಅಪ್ಪಯ್ಯಂಗಡ ಮೂವು ಅಚ್ಚಪ್ಪಯ್ಯಂಗ ಇಂದು ಮರಣಪಟ್ಟಿತು. 74 ಬಯತ್ರ ಪರದಂಡ ಅಚ್ಚಪ್ಪಯ್ಯಂಗಡ ಆಖಿರಿ ಕಾರ್ಯ ನಾಳೆ ಬೆಂಗಳೂರು ಪೀಣ್ಯತ್ಲೆ ನಡ್ಪಾಂದು ಒಕ್ಕಕಾರ ಅರಿಚುಟಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜುಂಪಿ. ಪ್ರಾಯೋಜಕರು ಶ್ರೀ ಚಾಮುಂಡೇಶ್ವರಿ ಕಾಫಿ ಟ್ರೇಡರ್ಸ್ ಮದಿನಾಡು. ಮಾಲೀಕರು ಸಂಜಯ್ ಪಡ್ಪು. ಮೊಬೈಲ್ 8277132143. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲುಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ, ಇದೇ ಏಪ್ರಿಲ್ ತಾರೀಕು 16 ಮತ್ತು 17 ನಡೆಯುವ ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇಟಿಗೆ ಸರಿಯಾದ ಸಿದ್ದತೆ ಮಾಡಿಕೊಡುವಂಗೆ ಜಿಲ್ಲಾಧಿಕಾರಿ ವೆಂಕಟರಾಜು ಸೂಚನೆ ನೀಡಳು. ಅವು ಜಿಲ್ಲಾಧಿಕಾರಿಯವರ ಕಚೇರಿ ಸಭಾಭಡಿಲಿ ಸಿಇಟಿ ಪರೀಕ್ಷೆಗೆ ಸಿದ್ದತೆಗೆ ಸಂಬಂಧಪಟ್ಟಂಗೆ ನಡೆದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತಾಡಿ, ಪರೀಕ್ಷೆ ನಡೆಯುವ ಜಾಗಲಿ ಸಿಸಿಟಿವಿ ಇರೋಕ್ಕೂ, ಶುದ್ದ ಕುಡಿಯುವ ನೀರಿನ ವ್ಯವಸ್ಥೆ ಇರೋಕ್ಕೂ, ಯಾವುದೇ ರೀತಿ ಗೊಂದಲಕ್ಕೆ ಅವಕಾಶ ನೀಡದಂಗೆ ಸರಿಯಾದ ಕ್ರಮ ನಡೆಯೋಕ್ಕೂ, ಪರೀಕ್ಷೆಗೆ ನಿಯೋಜಿಸಿರುವ ಎಲ್ಲ ಹಂತದ ಅಧಿಕಾರಿಗ ಸಿಇಟಿ ಮಾರ್ಗಸೂಚನೆಗೆ ಕೆಲಸ ಮಾಡೋಕ್ಕೂ ತಾವು ಹೇಳಿದು. ಪದವಿ ಪೂರ್ವ ಶಿಕ್ಷಣ ಇಲಾಖೆನ ಉಪನಿರ್ದೇಶಕರಾದ ಕೆ ಮಂಜುಳಾವು ಮಾತಾಡಿ, ಮಡಿಕೇರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಸಣ್ಣ ಮೈಕಲ್ ಸಣ್ಣ ಜೋಸೆಫ್ ಪಿಯು ಕಾಲೇಜ್ ಮತ್ತು ಜಂಡ ತಿಮ್ಮಯ್ಯ ಪಬ್ಲಿಕ್ ಸ್ಕೂಲ್ನಲ್ಲಿ ಪರೀಕ್ಷೆ ನಡೆದಿದೆ. ಜಿಲ್ಲೆಯಲ್ಲಿ 1767 ಮಂದಿ ನೋಂದಣಿ ಮಾಡಲು. ತಾರೀಕು 16 ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ, ತಾರೀಕು 17 ಮ್ಯಾಥ್ಸ್ ಮತ್ತು ಬಯಾಲಜಿ ವಿಷಯನ ಸಿಇಟಿ ಪರೀಕ್ಷೆ ನಡೆದಿದೆ. ಈ ಸಲನೂ ವೆಬ್ಕಾಸ್ಟಿಂಗ್ ವ್ಯವಸ್ಥೆ ಹುಟ್ಟುತ್ತವೆ ಹೇಳಿದು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134 ಹುಟ್ಟಿದ ಹಬ್ಬನ ತಾರೀಕು 14 ಹೊತ್ತಾರೆ 10 ಗಂಟೆಗೆ ಮಡಿಕೇರಿ ಪ್ಯಾಟೆನ ಗಾಂಧಿ ಭವನದಲ್ಲಿ ನಡೆದಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡುಕೂಟಲಿ ಭಗವಾನ್ ಶ್ರೀ ಮಹಾವೀರ ಜಯಂತಿ ಜಂಬರ ಇಂದು ಮಡಿಕೇರಿ ಪ್ಯಾಟೆನ ಗಾಂಧಿ ಭವನದಲ್ಲಿ ನಡೆದಿತು. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ ಅಡಿಲಿ ಕೊಡಗು ಜಿಲ್ಲೆನ ಎಲ್ಲಾ ಕಡೆಗಳಲ್ಲಿ ಆಹಾರ ಪರವಾನಗಿನ ಪಡ್ಕೊಂಡಿರುವ ತಯಾರಿಕರು, ರೀಪ್ಯಾಕ್, ರೀಲೇಬಲ್ ಅವು ಪ್ರತಿ ವರ್ಷ ತಮ್ಮ ವರ್ಷದ ವಹಿವಾಟು ವಿವರನ ಮೇ 31 ಫೋಸ್ಕೋಸ್ ಜಾಲತಾಣದಲ್ಲಿ ಸಲ್ಲಿಸಕ್ಕೂ ತಿಳಿ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆನ ಅಂಕಿತಾಧಿಕಾರಿಯು ತಿಳಿಸೋಣ. ಮಡಿಕೇರಿ ತಾಲೂಕಿನ ನಾಪಕುಲು ಭಾಗಮಂಡಲ ಮಡಿಕೇರಿ ರೈತ ಸಂಪರ್ಕ ಕೇಂದ್ರದಲ್ಲಿ ಟಾರ್ಪಲ್ನ ಕಮ್ಮಿ ಕ್ರಯಲ್ಲಿ ಕೊಟ್ಟವೆ. ಆಧಾರ್ ಜೆರಾಕ್ಸ್ ಆರ್ಟಿಸಿನ ಕೊಟ್ಟು 1570 ರೂಪಾಯಿನ ಕೊಟ್ಟು ತಕಣಕ್ಕೆ 2020-21 ಮತ್ತು 23-24 ಸಾಲಿ ಟಾರ್ಪಲ್ ತಕಡದೇ ಇರೋ ಈ ಸಲ ತಕಣಿಕೆ ಅವಕಾಶ ಹುಟ್ಟುತ್ತಿಳಿ ಪ್ರಕಟಣೆ ತಿಳಿಸಲು. ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ರಾಷ್ಟೀಯ ಲೋಕ ಅದಾಲತ್ ಜುಲೈ 12 ಎಲ್ಲ ನ್ಯಾಯಾಲಯಗಳಲ್ಲಿ ನಡೆದಿದೆ. ಐಕಾನಿಕ್ ಬ್ರದರ್ಸ್ ಕಾಂತೂರು ಇವರ ವತಿಯಿಂದ ಹೆಂಗಸರಿಗೆ ಗೌಡ ಕುಟುಂಬಗಳ ನಡುವೆ ಸುರುಣ ವರ್ಷದ ಹಗ್ಗ ಎಳೆಯುವ ಪೈಪೋಟಿ ತಾರೀಕು 13 ಉಳುವರನ ಆಟದ ಬಾಣಲೆ ನಡೆದಿದೆ. ಸುರುಗೆ ಹೆಸರು ಕೊಡುವ 10 ತಂಡಗಳಿಗೆ ಮಾತ್ರ ಅವಕಾಶ ಉಂಟು. ಹಾಗೆ ತಾರೀಕು 12 ಗಂಡಸರಿಗೆ 4 ವರ್ಷದ ವಾಲಿಬಾಲ್ ಪಂದ್ಯಾಟದ ಉದ್ಘಾಟನಾ ಜಂಬರ ನಡೆದಿದೆ ತಿಳಿ ಆಯೋಜಕರು ತಿಳಿಸಲು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕೂಡುಕೂಟಲಿ ಭಾಗಮಂಡಲನಾಡು ಗೌಡ ಸಮಾಜ, ಕರಿಕೆ ಚೇರಮಾಣಿ ಗೌಡ ಸಮಾಜ, ಗೌಡ ಯುವ ಒಕ್ಕೂಟ, ಮಹಿಳಾ ಒಕ್ಕೂಟ ಇವರ ಸಹಕಾರಲ್ಲಿ ಭಾಗಮಂಡಲನಾಡು ಅರೆಭಾಷೆ ಗಡಿನಾಡ ಜಂಬರ ತಾರೀಕು 15 ತ್ರಿವೇಣಿ ಸಂಗಮದ ಹತ್ತಿರ ಇರುವ ಕುದುಕುಳಿ ಕುಶಾಲಪ್ಪನವರ ಗದ್ದೆಯಲ್ಲಿ ನಡೆದಿದೆ. ಸೋಮರ್ಪೇಟೆನ ಒಕ್ಕಲಿಗರ ಯುವ ವೇದಿಕೆ ವತಿಯಿಂದ ನಾಳೆಯಿಂದ ತಾರೀಕು 13 ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆಟದ ಬಾಣಲಿ ರಾಜ್ಯ ಹಂಗೆ ಕೊಡಗು ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾಟ ನಡೆದಿದೆ. ಕೊಡಗು ಪತ್ರಕರ್ತರ ಸಂಘದ ಕುಶಾಲನಗರ ತಾಲೂಕು ಘಟಕದ ಶುಂಟಿಕೊಪ್ಪ ವ್ಯಾಪ್ತಿಯಲ್ಲಿ ಸಮಸ್ಯೆ ಹಂಗೆ ಅಭಿವೃದ್ಧಿ ಬಗ್ಗೆ ಗಮನ ಸೆಳೆಯುವ ನಿಟ್ಟಲ್ಲಿ ನಾಳೆ ಹೊತ್ತಾರೆ 10 ವಿಎಸ್ಎಸ್ಎನ್ ಸಭಾಭಡಿಯಲ್ಲಿ ಮಾಧ್ಯಮ ಸಂವಾದನ ಆಯೋಜನೆ ಮಾಡಲು. ಮಡಿಕೇರಿ ಕುಟ್ಟ ಹೆದ್ದಾರಿ 80.40 ಕಿಲೋಮೀಟರ್ನ ಮಂಚಳ್ಳಿ ಗ್ರಾಮ ಶ್ರೀಮಂಗಲ ಹೋಬಳಿನ ರಸ್ತೆ ಭಾಗಲಿ ಮಳೆಹಾನಿ ಕೆಲಸ ಮಾಡುವ ನಿಟ್ಟಲ್ಲಿ ಮುಂಜಾಗ್ರತೆ ಕ್ರಮ ಆಗಿ ಎಲ್ಲ ರೀತಿಯ ವಾಹನ ಓಡಾಡದನ್ನು ನಿರ್ಬಂಧಿಸಿ ಜಿಲ್ಲಾಧಿಕಾರಿ ಹಂಗೆ ಜಿಲ್ಲಾ ದಂಡಾಧಿಕಾರಿ ವೆಂಕಟರಾಜು ಆದೇಶನ ಹೊರಡಿಸಲು. ಸಾರ್ವಜನಿಕರು ಶ್ರೀಮಂಗಲ ನಾಲ್ಕೇರಿ ಜಿಲ್ಲಾ ಮುಖ್ಯ ರಸ್ತೆ ಮೂಲಕ ಕಾಕೂರು ಹೆರ್ಮಾಡು ಬೊಳ್ಳರಿ ಗೇಟ್ ದಾರಿನ ಬಳಸಕ್ಕೂ ತಿಳಿಸಲು. 2024-25 ಸಾಲಿನ ಅತ್ಯುತ್ತಮ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಪ್ರಶಸ್ತಿನ ವಿರಾಜಪೇಟೆನ ಬೇಟೋಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಡ್ಕೊಂಡುಂಟು. 2025-26 ಸಾಲಿಗೆ ಕ್ರೀಡಾಶಾಲೆ ಮತ್ತು ಹಾಸ್ಟೆಲ್ಗೆ 8 ತರಗತಿ ಮತ್ತು ಸುರುಣ ಪಿಯುಸಿಗೆ ಈಗಾಗಲೇ ಆಯ್ಕೆ ಪ್ರಕ್ರಿಯೆ ಮಾಡಲಾಗಿತ್ತು. ಈ ಆಯ್ಕೆ ಮಾಡಿಕಾಕನ ಭಾಗವಹಿಸದೆ ಅವಕಾಶ ವಂಚಿತರಾದ ಪ್ರತಿಭಾನ್ವಿತ ಕ್ರೀಡಾಪಟುಗಳ ಆಯ್ಕೆನ ತಾರೀಕು 15 ಹಾಕಿ ನ ಮೈಸೂರು ಚಾಮುಂಡಿ ವಿಹಾರ ಕ್ರೀಡಾಂಗಣ, ಜಿಮ್ನಾಸ್ಟಿಕ್ ತುಮಕೂರು, ಫುಟ್ಬಾಲ್ ಹಾಸನ ಜಿಲ್ಲಾ ಕ್ರೀಡಾಂಗಣ, ತಾರೀಕು 17 ಅಥ್ಲೆಟಿಕ್ಸ್ ಬಾಸ್ಕೆಟ್ಬಾಲ್ ವಾಲಿಬಾಲ್ ಮತ್ತು ಕಬಡ್ಡಿನ ಉಡುಪಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆದಿದೆ. ಇದರ ಬಗ್ಗೆ ಜಾಸ್ತಿ ಮಾಹಿತಿಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನ ಸಹಾಯಕ ನಿರ್ದೇಶಕರನ್ನು ಸಂಪರ್ಕಿಸಕ್ಕೆ. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ.

കൊടുകു ജില്ലയിലെ മന്ദുമാനിക്ക് പണ്ട് കാലത്തെഞ്ച അതിൻ്റെ മഹത്വം ഉണ്ട്. അതിൽ വിശിഷ്ട സംസ്കൃതി ആചാര വിചാര ഉള്ളത്തെ കൊടവക്ക് ഇതൊരു ധാർമ്മിക ജാഗ. ഇക്കിക്ക സുമാർ കാലത്തെഞ്ച മന്ദിര മീത ജാഗ്രതി അഭിയാനം നടന്നിട്ടുണ്ട്. ഇതിക്ക ജില്ലയ്ക്ക് ആദ്യം തൊണ്ണോനക്കെ മടിക്കേരി താലൂക്ക് ബിളിഗിരി ഗ്രാമത്ര മന്ദിന പുതിയ സ്വരൂപത്ത് ചായ്ക്കൂട്ടിത്ത് പൊളിച്ച കണ്ടിത്ത്. മുഖ്യമന്ത്രി എങ്കട കാനൂണു സലഹകാരങ്ക പിന്ന വിരാജ്പേട്ട ക്ഷേത്രത്തിലെ ശാസകങ്ങളാണ് അജ്ജിക്കുട്ടി രസ്പോണ്ടനായങ്ക മൊളിയുടെ കാർബാറിന് നെറവേറ്റിട്ടത്. യുക്കോ സംഘടനര സഞ്ചാലക കൊക്കലമട മഞ്ജു ചിന്നപ്പ എങ്ക തക്ക് പറഞ്ഞിത്ത് മന്ദുമാനി കൊടവട ഐമെ കൊയ്മെ പിന്നെ ഔവപ്പ മക്കൾക്ക് കൊടവട പദ്ധതി സംസ്കൃതിനെ പഠിപ്പിച്ചുടെ കെൽസമാടുന്നു എണ്ണിച്ച്. ഇതേ 16 പിന്നെ 14 നടപ്പുകൊള്ളു സിഇടി പരീക്ഷയ്ക്ക് ബോണ്ടിയാണ് സിദ്ധത്തെ മാടിയവനൊക്കെ ജില്ലാധികാരി വെങ്കട്ടരാജ എങ്ക സൂചന കൊടുത്തത്. നഗരത്തിലെ ജില്ലാധികാരി കച്ചേരി സഭാപാടിയിൽ സിഇടി പരീക്ഷ സിദ്ധതയ്ക്ക് സംബന്ധപ്പെട്ടനൊക്കെ നിനാന്ത് നടന്ന് പൂർവ്വഭാവി സഭയുടെ കുറവ് കാര്യക്കാൻ വഹിച്ചിട്ട് ഔത്തക്ക് പറഞ്ഞത്. പരീക്ഷാ കേന്ദ്രത്തിൽ കഡായിട്ട് സിസിടിവി റോണ്ടു ശുദ്ധ കുടിപ്പ് നീരുടെ പൂർവ്വയ്ക്ക് സ്വച്ഛത്തെ ശൗചാലയ റോണ്ടു സിഇടി പരീക്ഷയ്ക്ക് സംബന്ധ സർക്കാർ തര മാർഗസൂചന കഡായിട്ട്